ಲಂಬಾಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೇ ವಾಣಿ. ಜನ್ಮ ಕನ್ಯಾ ಪ್ರವಾಹಕ ವೈಕುಂಠಾದಾಗತಂ ರಾಮಂ ಜಾನಕೀ ರಕ್ಷಣಾನ್ವಿತಂ ಪುತ್ರ ಸಂತತಿ ದಾತಾರಂ ಸರ್ವಸಂಪತ್ಕರಂ ಭಜೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಿನ್ನೆ ದಿವಸ ಭೃಗು ಋಷಿಗಳನ್ನೇ ಯಾಕೆ ಕಳಿಸಿದ್ರು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಲಿಕ್ಕೆ, ತತ್ವವನ್ನು ತಿಳ್ಕೊಳ್ಳಿಕ್ಕೆ ಅಂತ ಹೇಳಿದ್ವಿ. ಭೃಷಂ ಶೀಘ್ರಂ ಸಮುದಿಷ್ಟಂ ಗತಿರ್ ಗಮನ ಮುಚ್ಚತೆ ಕಾರ್ಯಾರ್ಥಂ ತ್ವರೆಯಾಯಾತಿ ಅಥವಾ ಭೃಗು ರೀತಿ ಇರತಃ ಅಂಥೇಳಿ. ಅಂದರೆ ಭೃಗು ಋಷಿಗಳ ಹೆಸರೇ ಹೇಳುತ್ತೆ, ಅವರು ಭಾಳ ವೇಗವಾಗಿ ಹೋಗಿ ತಾವು ಏನು ಕೆಲಸ ವಹಿಸ್ಕೊಂಡಿರ್ತಾರೋ ಅದನ್ನು ಪರಿಪೂರ್ಣವಾಗಿ ಸಾಮರ್ಥ್ಯದಿಂದ ಅದನ್ನು ಮಾಡಿ ಬರ್ತಾರೆ. ಅಂದರೆ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾರೆ, ಆಮೇಲೆ ಶೀಘ್ರವಾಗಿ ಮಾಡ್ಕೊಂಡು ಬರ್ತಾರೆ ಅಂತೆ, ವಿಳಂಬ ಮಾಡಲ್ಲ ಅಂತೇಳಿ. ಆ ಸರ್ವೋತ್ತಮತ್ವ ಪ್ರತಿಪಾದನೆ ಅನ್ನೋದು ಶೀಘ್ರದಲ್ಲಿ ನಿರ್ಧಾರ ಆಗಬೇಕಾಗಿರ್ತಕ್ಕಂಥ ವಿಷಯ, ಅದರಿಂದ ಭೃಗು ಋಷಿಗಳನ್ನೇ ಕಳಿಸಿದ್ರು ಅಂತೇಳಿ ಈ ರೀತಿಯಾಗಿ ಶಾಸ್ತ್ರಕಾರರು ತಿಳಿಸ್ಕೊಡ್ತಾರೆ. ಆನಂತರದಲ್ಲಿ ಏನು ಅಂದರೆ, ಚೋಳರಾಜನಿಗೆ ಲಕ್ಷ್ಮೀದೇವಿ ದೇನು ಮತ್ತು ಕರುವನ್ನು ಕೊಟ್ಟರು, ಬೇರೆ ಯಾರಿಗೋ ಕೊಡ್ಬೋದಿತ್ತು, ಆ ಚೋಳರಾಜನಿಗೆ ಯಾಕೆ ತಂದುಕೊಟ್ರು ಅಂಥೇಳಿ. ಆ ಚೋಳರಾಜ ಏನು ಚಕ್ರವರ್ತಿ ಮಹಾ ಐಶ್ವರ್ಯವಂತ, ಅವನ ಹತ್ರ ಬೇಕಾದಷ್ಟು ಐಶ್ವರ್ಯ ಇತ್ತು, ಆದರೆ ಪಾರಮಾರ್ಥಿಕ ಜ್ಞಾನ ಅಂದರೆ ತತ್ವಜ್ಞಾನ ಅನ್ನೋದು ಜ್ಞಾನ ಇರಲಿಲ್ಲ. ಅವನಿಗೆ ವಿಶೇಷ ತತ್ವಜ್ಞಾನ ಪ್ರಾಪ್ತಿಯಾಗಲಿ ಅಂಥೇಳಿ ಮನೋಭಿಮಾನಿ ರುದ್ರದೇವರಾಗಿರ್ತಕ್ಕಂಥ ಕರುವನ್ನು, ಜ್ಞಾನವನ್ನು ಕೊಡುವಂತಹ ಬ್ರಹ್ಮದೇವರನ್ನು, ಕಾಮಧೇನೇ ಬ್ರಹ್ಮದೇವರು, ಅವರನ್ನ ಅವನಿಗೋಸ್ಕರನೇ ಕೊಟ್ಟಿದ್ದು ಅಂಥೇಳಿ ಈ ರೀತಿ ಅರ್ಥ ಮಾಡಬೇಕು ಅಂಥೇಳಿ ತಿಳಿಸ್ಕೊಡ್ತಾರೆ. ಅದರಿಂದ ತತ್ವಜ್ಞಾನ ಪ್ರಾಪ್ತಿಯಾಗುತ್ತೆ. ಸಾಕಷ್ಟು ಐಶ್ವರ್ಯ ಇದ್ದರೂ ಕೂಡ ತತ್ವಜ್ಞಾನ ಇಲ್ಲದೇ ಇದ್ದರೆ ಉಪಯೋಗ ಇಲ್ಲ. ಎಂಥದೇ ದರಿದ್ರ ಆಗಿ ಒಂದು ತತ್ವಜ್ಞಾನದಲ್ಲಿ ಸಾಕಷ್ಟು ಇತ್ತು ಅಂತ ಹೇಳಿದ್ರೆ ಅವನಿಗೆ ಭಗವಂತ ಒಳ್ಳೆ ಸದ್ಗತಿಯನ್ನು ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಜ್ಞಾನದಿಂದಲೇ ಮೋಕ್ಷ ಅಂಥೇಳಿ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂಥೇಳಿ. ಹಾಗಾಗಿ ಲೌಕಿಕ ಐಶ್ವರ್ಯ ಬೇಕಾದಷ್ಟಿದ್ದು ರಾಜ್ಯಭಾರ ಮಾಡಲಿಕ್ಕೆ ಏನೆಲ್ಲ ಅವನಿಗೆ ಇರಬೇಕೋ ಆ ಎಲ್ಲ ನೀತಿ ನಿಯಮಗಳಲ್ಲಿ ಅವನಿಗೆಲ್ಲ ಇದ್ದಿದ್ರೂ ಕೂಡ, ಪ್ರಸಿದ್ಧಿ ಇದ್ದರೂ ಕೂಡ ಅವನಿಗೆ ತತ್ವಜ್ಞಾನ ಅನ್ನೋದು ಇಲ್ಲದೇ ಇದ್ದರೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಆದರೂ ಕೂಡ ತತ್ವಜ್ಞಾನನೇ ಎಲ್ಲದಕ್ಕೂ ಮೂಲ ಅಂಥೇಳಿ, ಅದರಿಂದ ಸದ್ಗತಿಯನ್ನು ಹೊಂದಲಿಕ್ಕೆ ಅಂತ. ಆದ್ದರಿಂದ ಮನೋಭಿಮಾನಿಯಾದ ರುದ್ರದೇವರ ಅನುಗ್ರಹನೂ ಚೋಳರಾಜನಿಗೆ ಬೇಕು, ಆಮೇಲೆ ಬ್ರಹ್ಮದೇವರ ಮೂಲಕ ತತ್ವಜ್ಞಾನ ಪ್ರಾಪ್ತಿ ಅನ್ನೋದು ಆಗಬೇಕಾಗಿದೆ. ಆ ಕಾರಣದಿಂದ ಅವನನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ಲಕ್ಷ್ಮೀದೇವಿ ಮೂಲಕ ಆ ಹಸುವನ್ನು ವತ್ಸವನ್ನು ಕೂಡ ಚೋಳರಾಜರಿಗೆ ಕೊಡಿಸಿದ್ರು ಅಂತೇಳಿ ಈ ರೀತಿಯಾಗಿ ಅರ್ಥ ಮಾಡ್ತಾರೆ. ಅವಳು ಹೇಳ್ತಾಳೆ ಲಕ್ಷ್ಮೀದೇವಿ, ಆ ಕರುವನ್ನು ಲೌಕಿಕಕ್ಕೆ ಬಳಸಬಾರದು ಅಂಥೇಳಿ. ಅಂದರೆ ಏನು ಅಂದರೆ, ಈ ತತ್ವಜ್ಞಾನ ಅಮೃತ ಇದೆಯಲ್ಲ, ಅದನ್ನು ಅಯೋಗ್ಯರಿಗೆ ಉಪದೇಶ ಮಾಡಬಾರ್ದು ಅಂತ. ಯಾರಿಗೆ ಭಗವಂತನಲ್ಲಿ ನಿಶ್ಚಯ ಜ್ಞಾನವನ್ನು ಮಾಡಿಕೊಳ್ಳುವಂಥ ದಾಹ ಇರುತ್ತಲ್ಲ, ಅವರಿಗೆ ಮಾತ್ರ ಅದನ್ನು ಉಪದೇಶ ಮಾಡಬೇಕೇ ಹೊರತು ಭಗವಂತನ ಬಗ್ಗೆ ವಿಷಯದಲ್ಲಿ ಆಸಕ್ತಿ ಇಲ್ಲದೇ ಇದ್ದವರಿಗೆ ನಾವು ಕುರಿತು ಅವನು ಸರ್ವೋತ್ತಮ, ಉಳಿದ ಎಲ್ಲ ಬ್ರಹ್ಮಾದಿ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೆಲ್ಲರೂ ಪರಮಾತ್ಮನ ಅಧೀನ, ಈ ಥರ ಎಲ್ಲ ಹೇಳ್ತಾ ಹೋದರೆ ಅವರಿಗೆ ನನಗೆ ತಿಳಿಯಲು ಆಸಕ್ತಿ ಇರಲ್ಲ. ಯಾರು ಈ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರಲ್ಲ ಅವರಿಗೆ ಮಾತ್ರ ಉಪದೇಶ ಮಾಡಬೇಕೇ ಹೊರತು ಅಯೋಗ್ಯರಿಗೆ ನಾನು ನೀನು ಒಂದೇ ಈ ಥರ ಜೀವ ಬ್ರಹ್ಮ ಐಕ್ಯ ಈ ಥರ ಎಲ್ಲ ವಾದ ಮಾಡ್ತಾರಲ್ಲ, ಮಿಥ್ಯಾವಾದ ವಿತಂಡವಾದಗಳನ್ನು ಮಾಡ್ತಾರಲ್ಲ, ಅವರಿಗೆ ಇಂಥ ಗೌಪ್ಯವಾಗಿರ್ತಕ್ಕಂಥ ಶಾಸ್ತ್ರದ ವಿಶೇಷಗಳನ್ನು ತಿಳಿಸ್ಲಿಕ್ಕೆ ಹೋಗಬಾರ್ದು ಅಂತೇಳಿ. ಯಾರಿಗೆ ಅದರಲ್ಲಿ ಶ್ರದ್ಧಾಭಕ್ತಿ ಇರುತ್ತೋ ಅವರಿಗೆ ಮಾತ್ರ ಉಪದೇಶ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಲೌಕಿಕಕ್ಕೆ ನೀವು ಉಪಯೋಗಿಸಬಾರ್ದು. ನಿನ್ನ ಪುತ್ರ ಪೌತ್ರಾದಿ ಸಂರಕ್ಷಣೆಗೆ ಆ ಕ್ಷೀರವನ್ನು ನೀನು, ಯಾಕಂದರೆ ಆ ಕ್ಷೀರ ಏನು ಬ್ರಹ್ಮದೇವರು ಅವರು ಎಷ್ಟು ಕರೆದಷ್ಟು ಹಾಲು ಕೊಡುವುದು ಅಂತೆಲ್ಲ ಹೇಳಿದ್ರು ಅಂದರೆ ತತ್ವಜ್ಞಾನವನ್ನು ಎಷ್ಟು ಬೇಕಾದರೂ ಅವರು ಕೊಡ್ತಾರೆ. ಪ್ರಳಯ ಕಾಲದಲ್ಲೂ ಕೂಡ ತಿರೋಧಾನ್ಯಗಳು ಇಲ್ಲದೆ ಇದ್ದವರವರು, ಅದರಿಂದ ಅಂಥ ತತ್ವಜ್ಞಾನವನ್ನು ನೀ ಲೌಕಿಕಕ್ಕೆ ಅಯೋಗ್ಯರಿಗೆ ಅದನ್ನೆಲ್ಲ ಉಪದೇಶ ಮಾಡಬಾರದು, ಈ ರೀತಿಯಾಗಿ ತಿಳಿಸಿ ಲೌಕಿಕಕ್ಕೆ ಬಳಸಬಾರದು ಅಂತೇಳಿ ಎಲ್ಲ ಹೇಳಿದ್ದು ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಈ ಬ್ರಹ್ಮದೇವರು ಕ್ಷೀರಸೇಚನವನ್ನು ಹುತ್ತಕ್ಕೆ ಕ್ಷೀರಸೇಚನವನ್ನು ಅಭಿಷೇಕ ಮಾಡಿದರು ಅಂತ ಕೇಳಿದ್ರೆ, ಅವರು ಮಹಾಜ್ಞಾನಿಗಳು ಬ್ರಹ್ಮದೇವರು ಹೇಳಿದ್ವಿ ಪ್ರಳಯ ಕಾಲದಲ್ಲೂ ಅಜ್ಞಾನಾದಿಗಳಿಲ್ಲ ಅವರಿಗೆ ಅಂತ. ಅವರು ವಿಶೇಷ ಜ್ಞಾನ ಅನುಸಂಧಾನ ಸಹಿತವಾಗಿ ಹುತ್ತದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಿದರು ಅಂಥೇಳಿ. ಅಂಥ ವೇದವಾಕ್ಯಗಳನ್ನು ಲೌಕಿಕ ಹರಟೆಗೆ ಅದನ್ನು ಬಳಸಬಾರ್ದು ಅಂಥೇಳಿ. ಅದೆಲ್ಲ ಭಗವಂತನನ್ನು ಕುರಿತು ಏನು ವೇದಗಳು ಶ್ರುತಿಗಳು ಇದು ಉಪನಿಷತ್ತುಗಳು ಎಲ್ಲ ಹೇಳ್ತಾವಲ್ಲ, ಅದನ್ನು ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಉಪಯೋಗಿಸ್ಬೇಕೇ ಹೊರತು ಲೌಕಿಕದಲ್ಲಿ ಯಾವುದೋ ವ್ಯಕ್ತಿಯನ್ನು ಸ್ತೋತ್ರ ಮಾಡಲಿಕ್ಕಾಗಲಿ ಅವನನ್ನು ಹೊಗಳಲಿಕ್ಕಾಗಲಿ ಅಂತ ಪರಮಾತ್ಮನ ವಿಷಯಕ್ಕ ಆ ವಿಷಯಗಳನ್ನು ಬಳಸಬಾರದು ಈ ರೀತಿಯಾಗಿ ಹೇಳೋದು. ಹೀಗೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದ್ರ ಜೊತೆಗೆ ಅಲ್ಲಿ ಪಂಚಭೇದ ತಾರತಮ್ಯವನ್ನು ಕೂಡ ಅಲ್ಲಿ ಇದನ್ನು ಹೇಳ್ತಾರೆ. ಏನು ಅಂದರೆ, ಭೃಗು ಒಬ್ಬ ಜೀವ, ಪರಮಾತ್ಮ ಸರ್ವೋತ್ತಮನಾಗಿರ್ತಕ್ಕಂಥವನು, ಜೀವ ಪರಮಾತ್ಮ ಭೇದ ಹೇಳ್ದಂಗಾಯಿತು. ಇನ್ನು ಭೃಗು ಒಬ್ಬ ಸಾಮಾನ್ಯ ಜೀವಿ, ಬ್ರಹ್ಮದೇವರು ಜೀವೋತ್ತಮರು, ಅಲ್ಲಿಗೇನಾಯಿತು ಜೀವ ಜೀವ ಭೇದವನ್ನು ಹೇಳ್ದಂಗಾಯಿತು. ಇನ್ನು ಭೃಗು ಋಷಿಗಳದ್ದು ಜಡಭೂತವಾಗಿರ್ತಕ್ಕಂಥ ದೇಹ, ಶ್ರೀಹರಿದಾದರೆ ಅಪ್ರಾಕೃತ ಜ್ಞಾನಾನಂದಮಯ ಶರೀರ. ಅಲ್ಲಿಗೆ ಜೀವ ಮತ್ತು ಜಡಕ್ಕಿರ್ತಕ್ಕಂಥ ಭೇದವನ್ನು ಹೇಳ್ದಂಗಾಯಿತು. ಇನ್ನು ಭೃಗು ಕ್ಷರಪುರುಷರು ಅಂದರೆ ದೇಹ ನಾಶ ಹೊಂದುವಂಥವ್ರು. ಬ್ರಹ್ಮದೇವರದ್ದು ಕೂಡ ಜಡ ದೇಹ ಅಂದರೆ ಒಂದಲ್ಲ ಒಂದು ದಿನ ನಾಶ ಹೊಂದಂಥದ್ದು ಕ್ಷರಪುರುಷರಲ್ಲಿ. ಅಕ್ಷರ ಪುರುಷರು ಅಂತ ಹೇಳಿದರೆ ರಮಾನಾರಾಯಣನರು ಮಾತ್ರ ಹೇಳೋದು, ಉಳಿದವರೆಲ್ಲ ದೇಹ ನಾಶವನ್ನು ಹೊಂದಿರೋರು ಕ್ಷರ ಪುರುಷರು ಅಂತೇಳಿ ಈ ರೀತಿಯಾಗಿ ಕರೆಯುವಂಥದ್ದು. ಅದರಿಂದ ಜಡ ಜಡ ಭೇದ ಅಂತೇಳಿ ಈ ರೀತಿ ಪಂಚಭೇದವನ್ನು ಕೂಡ ಈ ವಿಷಯದಿಂದ ಹರಿಸರ್ವೋತ್ತಮದ ಜೊತೆಗೆ ಮಧ್ವ ಸಿದ್ಧಾಂತದ ಮುಖ್ಯ ಪ್ರಮೇಯವಾದ ಪಂಚ ಭೇದವನ್ನು ಕೂಡ ಆ ಭೃಗು ದೃಷ್ಟಾಂತದಿಂದ ಜಗತ್ತಿಗೆ ತಿಳಿಸ್ಕೊಟ್ರು. ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪಂಚಭೇದದ ಜ್ಞಾನ ಇರಲಿಲ್ಲ, ತಾರತಮ್ಯ ಜ್ಞಾನ ಇರಲಿಲ್ಲ, ಹರಿಸರ್ವೋತ್ತಮತ್ವ ಜ್ಞಾನ ಇರಲಿಲ್ಲ ಅಂದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ವಿಷಯದ ಬಗ್ಗೆ ಎಷ್ಟೇ ಜ್ಞಾನ ಇದ್ದರೂ ಕೂಡ ಈ ಬೇಸ್ ಅಂತ ಏನು ಹೇಳ್ತೀವಲ್ಲ, ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇದ್ದರೆ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ರೀತಿ ಆಯಿತು ಅಂತೇಳಿ ತಿಳಿಸ್ಕೊಡ್ತಾರೆ. ಮುಂದೆ ಲಕ್ಷ್ಮೀದೇವಿ ಕರವೀರಪುರಂ ಗಚ್ಚಾಮಿ ಅಂತ ಹೇಳಿ ಹೋಗ್ತಾಳಲ್ಲ, ಆ ಕರವೀರಪುರದಲ್ಲಿ ಶೃಗಾಲ ವಾಸುದೇವ ಶೃಗಾಲ ವಾಸುದೇವ ಅಂತ ಇರ್ತಾನೆ. ಅವನೊಬ್ಬ ದೈತ್ಯ. ಅವನೇನು ಅಂತ ಕೇಳಿದ್ರೆ ಶ್ರೀಹರಿಯನ್ನು ನಾನಾ ವಿಧಗಳಿಂದ ದ್ವೇಷ ಮಾಡ್ತಾ ಇರ್ತಾನೆ. ಈ ದೇವದ್ವೇಷಗಳೆಲ್ಲ ಎಲ್ಲಿರ್ತಾರೋ ಅಲ್ಲಿಗೆ ಲಕ್ಷ್ಮೀದೇವಿ ಹೋಗ್ತಾಳೆ. ಅವಾಗ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಸಂಪತ್ತು ಬರುತ್ತೆ. ಸಂಪತ್ತು ಬಂದ ನಂತರದಲ್ಲಿ ಸಂಪತ್ತಿನಿಂದ ಮದ ಬರ್ತಾ ಇದೆ, ಅಷ್ಟಪದಗಳಲ್ಲಿ ಈಶ್ವರೀಯ ಮದ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ. ಅವಾಗ ಭಗವಂತ ಅವನನ್ನು ಸಂಹಾರ ಮಾಡ್ತಾನೆ ಈ ರೀತಿಯಾಗಿ. ಆದ್ದರಿಂದಲೂ ಕೂಡ ಲಕ್ಷ್ಮೀದೇವಿ ಒಂದು ಕೊಲ್ಲನ್ನು ಅಸುರನನ್ನು ಸಂಹಾರ ಮಾಡಲಿಕ್ಕೆ, ಇನ್ನೊಂದು ಈ ಶೃಗಾಲ ವಾಸುದೇವನನ್ನು ಪರಮಾತ್ಮನ ಮೂಲಕ ಸಂಹಾರ ಮಾಡಿಸ್ಲಿಕ್ಕೆ, ಕೊಲ್ಲ ಇನ್ನು ಅಸುರನನ್ನು ತಾನೇ ಸಂಹಾರ ಮಾಡಿದ್ಲು. ಇವನನ್ನು ಭಗವಂತನ ಮೂಲಕ ಅವನಿಗೆ ಅಷ್ಟಮದದಲ್ಲಿ ಐಶ್ವರ್ಯ ಮದ ಏನಿದೆ ಆ ಮದ ಅವನಿಗೆ ಪ್ರಾಪ್ತಿ ಆಗಬೇಕು ಅಂತೇಳಿ ಲಕ್ಷ್ಮೀದೇವಿ ಅಲ್ಲಿ ಹೋದ್ಲು. ಯಾವಾಗ ಮದ ಬಂದ ತಕ್ಷಣ ಅವನು ಇನ್ನಿಷ್ಟು ಕುಕೃತ್ಯಗಳನ್ನೇ ಮಾಡಬಾರದ ಕೆಲಸಗಳನ್ನೇ ಮಾಡ್ತಾನೆ. ಅವಾಗ ಪರಮಾತ್ಮನನ್ನು ಹೆಚ್ಚು ದ್ವೇಷ ಮಾಡಿದಾಗ ಪರಮಾತ್ಮ ತಾನೇ ತಾನಾಗಿ ಸಂಹಾರ ಮಾಡ್ತಾನೆ. ಆ ಕಾರಣಕ್ಕೂ ಕೂಡ ನಾವು ರಾಮಾಯಣದಲ್ಲಿ ಕೇಳ್ತೀವಲ್ಲ, ಸೀತೆ ಅಲ್ಲಿ ಹೋದ್ಲು ಆಮೇಲೆ ರಾವಣ ರಾಮಚಂದ್ರನ ದೇವರಿಂದ ಸಂಹಾರ ಆದ ಅಂತೇಳಿ. ಈ ರೀತಿಯಾಗಿ ಅವನಿಗೆ ಮದ ಬರಲಿಕ್ಕೆ ಕಾರಣ ಆಗ್ಲಿಕ್ಕೋಸ್ಕರನೇ ಅಲ್ಲಿ ಹೋಗಿದ್ದು ಈ ರೀತಿಯಾಗಿ ಕೇಳುವಂಥದ್ದು. ಇನ್ನು ಇವನು ಗೋಪಾಲಕ ಈ ಹಸುವಿನ ಇದೆ ಹಾಲು ಅಲ್ಲಿ ಎಲ್ಲೋಯ್ತು, ಏನಾಯಿತು, ಹಸು ತಾನೇ ಕುಡಿತೋ, ಯಾರಿಗಾರ ಕೊಟ್ಬಿಟ್ಟಿಯೋ ಎಲ್ಲ ಕೇಳ್ತಾಳಲ್ಲ. ಅವಾಗ ಅರಿಯೇ ನಾನಮ್ಮ ನಿಮ್ಮ ಅರಮನೆ ಸುದ್ದಿಯನ್ನು ಎಲ್ಲ ಹೇಳ್ತಾನಲ್ಲ, ಅಲ್ಲಿ ಏನು ಅಂತ ಕೇಳಿದ್ರೆ ನನಗೆ ಯಾವ ತತ್ವಜ್ಞಾನದ ವಿಷಯನೂ ಗೊತ್ತಿಲ್ಲ, ಕರ್ಮ ಅಂದ್ರೇನು ಗೊತ್ತಿಲ್ಲ, ಜ್ಞಾನ ಅಂದ್ರೇನು ಗೊತ್ತಿಲ್ಲ, ಜ್ಞಾನ ಕರ್ಮವನ್ನು ಜ್ಞಾನ ಸಹಿತವಾಗಿ ಅನುಸಂಧಾನ ಸಹಿತವಾಗಿ ಮಾಡಬೇಕು, ಯಾವ ವಿಚಾರವೂ ನನಗೆ ಗೊತ್ತಿಲ್ಲ ಈ ರೀತಿಯಾಗಿ ಅವನು ಹೇಳ್ತಾನೆ. ಅದಕ್ಕೆ ಪಶ್ಚಾತ್ತಾಪದಿಂದ ರಾಣಿ ಹೇಳ್ತಾನೆ, ಈ ಯಾವ ವಿಚಾರವೂ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ನೀವು ತಿಳಿಸ್ಕೊಡ್ಬೇಕು ನನಗೆ ಅಂತೇಳಿ. ಅದರಿಂದ ಹಸುವಿನಿಂದ ನನಗೆ ಈ ರೀತಿಯಾಗಿರುವಂಥದ್ದು ಬಂತು, ಗತಿ ಬಂತು ಅಂತಂದರೆ ನನಗೆ ಎಲ್ಲ ಮೊದಲಿಗೆ ಇದೆಲ್ಲ ಜ್ಞಾನ ಇತ್ತು ಅಂತಾಗಿದ್ದರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಈ ರೀತಿಯಾಗಿ ಅವನು ವಿಚಾರ ಮಾಡ್ತಾನೆ. ಆ ಹಸುವನ್ನು ಕೊಲ್ಲಲಿಕ್ಕೆ ಅವನು ಉದ್ಯುಕ್ತನಾದಾಗ ಶ್ರೀನಿವಾಸ ತಾನೇ ಆ ಪೆಟ್ಟನ್ನು ಯಾಕೆ ಸ್ವೀಕಾರ ಮಾಡ್ದ ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ತನ್ನನ್ನು ತಿಳಿಯೋಲಿಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಎಲ್ಲ ಶಾಸ್ತ್ರಗಳೇ ಆಧಾರ. ಪರಮಾತ್ಮನನ್ನು ತಿಳಿಬೇಕು ಅಂತ ಕೇಳಿದ್ರೆ ಶಾಸ್ತ್ರಗಳ ಮೂಲಕವೇ ಭಗವಂತನನ್ನು ತಿಳ್ಕೋಬೇಕು. ಶಾಸ್ತ್ರ ತಿಳಿದವರಿಂದ ತಿಳ್ಕೋಬೇಕೆ ಹೊರತು ಸ್ವತಂತ್ರವಾಗಿ ಬೇರೆ ಮಾರ್ಗಗಳು ಏನೂ ಇಲ್ಲ ಭಗವಂತನನ್ನು ತಿಳಿಕೆ. ಶಾಸ್ತ್ರಗಳು ಉಪನಿಷತ್ತುಗಳು ಏನು ಹೇಳಿದೆ ಆಚಾರ್ಯರ ಭಾಷ್ಯಾದಿಗಳು, ಅದನ್ನು ತಿಳಿದ ಜ್ಞಾನಿಗಳ ಪರಂಪರೆಯಿಂದ ಜಗತ್ತಿನಲ್ಲಿ ಶಾಸ್ತ್ರ ಅನ್ನೋದು ಪ್ರಸಾರ ಆಗಬೇಕು. ಉಳಿದವರು ಅವರ ಮೂಲಕ ತಿಳಿಯಬೇಕೇ ಹೊರತು ಅದನ್ನು ಬಿಟ್ಟು ಅನ್ಯತಾ ಮಾರ್ಗ ಇಲ್ಲ ಭಗವಂತನನ್ನು ತಿಳಿಲಿಕ್ಕೆ. ಹಾಗೆ ಶಾಸ್ತ್ರಕ್ಕೆ ಅಥವಾ ಶಾಸ್ತ್ರ ಉಪದೇಶ ಮಾಡುವಂತಕ್ಕಂಥ ಜ್ಞಾನಿಗಳ ಪರಂಪರೆಗೆ ಯಾವಾಗ ವಿಪತ್ತು ಬರುತ್ತೋ ಆವಾಗ ಪರಮಾತ್ಮ ತಾನೇ ಅವರನ್ನು ರಕ್ಷಣೆ ಮಾಡುವ ಹೊಣೆ ಹೊತ್ತಿರ್ತಾನೆ. ಆದ್ದರಿಂದ ಬ್ರಹ್ಮದೇವರೇನು ಮಹಾಜ್ಞಾನಿಗಳು, ತತ್ವವನ್ನು ತಿಳಿದಂಥವರು. ಅಂಥ ಬ್ರಹ್ಮದೇವರು ಗೋರೂಪವನ್ನು ಧಾರಣೆ ಮಾಡಿಕೊಂಡಿರೋದು. ಅಂಥ ಬ್ರಹ್ಮದೇವರಿಗೆ ವಿಪತ್ತು ಬಂದಾಗ ಜಗತ್ತಿನಲ್ಲಿ ಜಗದ್ಗುರುತ್ವ ಅನ್ನೋದು ಇರೋದು ಬ್ರಹ್ಮದೇವರಿಗೆ. ಅಂಥ ಶಾಸ್ತ್ರ ತಿಳಿದಂಥ ಜ್ಞಾನಿಗಳ ಪರಂಪರೆಯನ್ನು ತಾನು ರಕ್ಷಣೆ ಮಾಡಲೇಬೇಕು, ಅದು ತನ್ನದೇ ಜವಾಬ್ದಾರಿ. ಜಗತ್ತಿನಲ್ಲಿ ಅವರ ಮೂಲಕ ಎಲ್ಲರೂ ಹರಿಯನ್ನು ತಿಳ್ಕೊಳ್ಳೋದು. ಅದರಿಂದ ತಾನು ಅವರನ್ನು ಆ ಊರಿಗೆ ಬಿಡಬೇಕಾಗಿರೋ ಪೆಟ್ಟನ್ನು ತಾನು ಸ್ವೀಕಾರ ಮಾಡಿದ ಈ ರೀತಿಯಾಗಿ ತಿಳಿಸ್ತಾರೆ. ಹೀಗೆ ಜಗತ್ತಿನಲ್ಲಿ ಜ್ಞಾನಿಗಳ ಪರಂಪರೆಯನ್ನು ರಕ್ಷಣೆ ಮಾಡೋದು ಅತ್ಯಂತ ಆದ್ಯ ಕರ್ತವ್ಯ. ಈ ರೀತಿಯಾಗಿ ತಾನು ಆ ಪೆಟ್ಟನ್ನು ಸ್ವೀಕಾರ ಮಾಡ್ತಾನೆ. ಪೆಟ್ಟನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಏನಾಯಿತು ಅಂದರೆ, ಸೃಷ್ಟಿಕರ್ತನ ಶಿರದಿ ತಟ್ಟಿ ಪುಟ್ಟಿ ದೊರಕ್ತ ನೆಟ್ಟನೇ ಏಳು ತಾಳ ವೃಕ್ಷ ಪರಿಮಿತಿಯಾಗಿ, ಎಷ್ಟೊಂದು ಭೀತಿಕರ ಶ್ರೇಷ್ಠ ಶಬ್ದವಾದುದು ಅಷ್ಟು ನೋಡುತ್ತ ಪ್ರಾಣ ಬಿಟ್ಟ ಗೋಪಾಲ. ಹೀಗೆ ಒಂದು ಆ ಇದಕ್ಕೆ ಅವನ ಕೊಡಲಿ ಏಟಿಗೇನು ಅಂತ ಕೇಳಿದ್ರೆ ಏಳು ತಾಳ ವೃಕ್ಷ ಅಂದರೆ ಏಳು ಗೇಣು ಅಂತ ಅರ್ಥ ಮಾಡ್ತಾರೆ. ಅಷ್ಟು ರಕ್ತ ಚಿಮ್ಮತ್ತೆ. ಆ ರೀತಿಯಾಗಿ ದೊಡ್ಡ ಪ್ರಹಾರವನ್ನೇ ಮಾಡಿರ್ತಾರೆ. ಅವಾಗ ಭೀಕರವಾದ ಶಬ್ದ ಬರುತ್ತೆ, ಹೊರಹೊಮ್ಮತ್ತೆ. ಅವಾಗ ಇಷ್ಟೆಲ್ಲ ನೋಡಿ ಗಾಬರಿಯಾಗಿ ಗೋಪಾಲಕ ಅನ್ನೋನು ತಕ್ಷಣದಲ್ಲಿ ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ನಮಗೆ ಸಂದೇಹ ಏನು ಅಂದರೆ, ಅಪ್ರಾಕೃತ ಶರೀರನಾಗಿರ್ತಕ್ಕಂಥ ಪರಮಾತ್ಮನಿಗೆ ಈ ಪ್ರಾಕೃತವಾಗಿರ್ತಕ್ಕಂಥ ಇದು ರಕ್ತ ಮಾಂಸ ಮೇದ ಇದೆಲ್ಲ ಹೇಳ್ತೀವಲ್ಲ ಅಸ್ಥಿ ಇದೆಲ್ಲ, ಅದೆಲ್ಲ ಪ್ರಾಕೃತ ಶರೀರದಲ್ಲಿ ಇರೋವಂಥದ್ದು. ಪಂಚಭೂತದಿಂದ ಕೂಡಿದಂಥ ಈ ಶರೀರದಲ್ಲಿ ಅಪ್ರಾಕೃತ ಆಗಿರ್ತಕ್ಕಂಥ ಜ್ಞಾನಾನಂದಮಯ ಶರೀರನಿಗೆ ಇಂಥ ರಕ್ತ ಎಲ್ಲ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತಳೆ, ಕರ್ತುಂ ಅನ್ಯತಾ ಕರ್ತುಂ ಸರ್ವಸಮರ್ಥನಾದ ಶ್ರೀಹರಿ, ಅವನು ತತ್ಕ್ಷಣದಲ್ಲಿ ಏನನ್ನು ಬೇಕಾದರೂ ಸೃಷ್ಟಿ ಮಾಡಿ ತೋರಿಸಬಲ್ಲ. ಅದೇ ರೀತಿ ರಕ್ತ ಬಂದಂಗೆ ಅವನು ನಟನೆ ಮಾಡಿ ಲೋಕ ವಿಡಂಬನೆ ಮಾಡ್ತಾನೆ. ಇಷ್ಟೆಲ್ಲ ಆದಮೇಲೆ ಏನು ಮಾಡುತ್ತೆ, ಆಕಳು ಹೋಗಿ ಆ ರಾಜನ ಅರಮನೆಗೆ ಹೋಗಿ ಅಲ್ಲಿ ಹೊರಳಾಡುತ್ತೆ. ಹೊರಳಾಡಿದ ನಂತರ ಆ ರಾಜ ಯೋಚನೆ ಮಾಡ್ತಾನೆ, ಯಾಕೆ ಈ ಹಸು ಈ ರೀತಿಯಾಗಿ ಹೊರಳಾಡ್ಕೊಂಡು ಅದೊಂದೇ ವಾಪಸ್ ಬಂದಿದೆ ಅಂತ. ದಿನ ಗುಂಪಿನಲ್ಲಿ ಬರ್ತಿತ್ತು, ಗುಂಪಿನಿಂದಲೇ ಒಟ್ಟಿಗೆ ಹೋಗ್ತಿತ್ತು, ಇವತ್ತು ಯಾಕೋ ಈ ರೀತಿ ಮಾಡ್ತಾ ಇದೆಯಲ್ಲ ಅಂತೇಳಿ ಸೇವಕನನ್ನು ಕರೆದು ಹೇಳ್ತಾನೆ, ಇದ್ಯಾಕೋ ಈ ರೀತಿ ಮಾಡ್ತಾ ಇದೆ, ನೀನು ಅದರ ಜೊತೆ ಹಿಂದೆ ಹೋಗು, ಅಲ್ಲಿ ಏನಾಗಿದೆ ನೋಡ್ಕೊಂಡು ಬಂದು ನನಗೆ ಎಲ್ಲ ವಿಚಾರವನ್ನು ವಿವರವಾಗಿ ನನಗೆ ತಿಳಿಸು ತಿಳ್ಕೊಂಡು ಬಾ ಅಂತೇಳಿ. ಆಮೇಲೆ ಆ ಸೇವಕನನ್ನು ಕೊಟ್ಟು ಕಳಿಸಿದ ನಂತರದಲ್ಲಿ ಆ ಹಸು ಸೀದಾ ಮತ್ತೆ ಹುತ್ತದ ಬಳಿಗೆ ಬರುತ್ತೆ. ಆ ಸೇವಕ ಅದನ್ನು ಹಿಂಬಾಲಿಸ್ಕೊಂಡು ಅವನು ಅದ್ರ ಜೊತೆಗೆ ಬರ್ತಾನೆ. ಬಂದು ಅಲ್ಲಿ ನೋಡ್ತಾನೆ, ಈ ರೀತಿಯಾಗಿ ಆ ಹುತ್ತದಿಂದ ರಕ್ತ ಎಲ್ಲ ಬರ್ತಾ ಇರುತ್ತೆ, ಆ ಗೋಪಾಲಕ ಅಲ್ಲೇ ಸತ್ತೋಗಿರ್ತಾನೆ. ಎಲ್ಲ ದೃಶ್ಯಾವಳಿಗಳನ್ನು ನೋಡಿ ಮತ್ತೆ ವಾಪಸ್ ಅರಮನೆಗೆ ಬಂದು ರಾಜನಿಗೆ ಈ ಎಲ್ಲ ವಿಷಯವನ್ನು ತಿಳಿಸ್ತಾನೆ. ಆವಾಗ ಆ ಅರಸು ತಾನಾಗಿ ಅಲ್ಲಿಗೆ ಹೊರಟು ಬರ್ತಾನೆ. ಇಷ್ಟೆಲ್ಲ ಆದಮೇಲೆ ತಾನು ಬರಬೇಕು ಅಲ್ಲಿ ನೋಡ್ಬೇಕು ಏನಾಗಿದೆ ನೋಡೋಣ ಅಂತೇಳಿ ಅಲ್ಲಿಗೆ ಬರ್ತಾನೆ. ಆವಾಗ ಅರಸು ಬಂದದ್ ನೋಡಿ ಆ ಶ್ರೀನಿವಾಸ ಏನು ಮಾಡ್ತಾನೆ ಅಂದರೆ, ಅರಸು ಬಂದದ ನೋಡಿ ಸರಸಿ ಜೋದ್ಭವಪಿ ತನು ಸರಸರನೆ ಹೊರ ಹೊರಟವರ ಸರ್ಪ ಬಂದಂತೆ, ಶಿರಸಿನಲ್ಲೇ ಅಂಗಯ್ಯವನಿರಿಸಿ ಗಾಯವನೊತ್ತಿ ಸುರಿಸುತ್ತಲೇ ಕಣ್ಣೀರು ಒರೆಸುತ್ತಲೇ ನೋಡಿದ. ಅವನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಶ್ರೀನಿವಾಸನ ತಲೆಗೆ ಅಂತ ನಟನೆ ಮಾಡಿದ್ದಾನೆ. ಆವಾಗ ಅರಸು ಬಂದಾಗ ಅವನ ಹೂತದಿಂದ ಮೇಲೆ ಬಂದಿದೆ, ಈಗ ನೋಡು ನನ್ನ ತಲೆಗೆ ಯಾವ ರೀತಿಯಾಗಿ ಪೆಟ್ಟು ಬಂದಿದೆ ಅಂತೇಳಿ ಈ ರೀತಿಯಾಗೆಲ್ಲ ಬಹಳ ದುಃಖಿತನಾಗಿ ಹೇಳ್ತಾನೆ. ಕೇಳೋ ರಾಜ, ನಿನಗೆ ಐಶ್ವರ್ಯ ಮದ ಜಾಸ್ತಿಯಾಗಿದೆ, ನಾನಾದರೂ ಒಬ್ಬ ಬಡವ ಅನಾಥ, ನನಗೆ ಯಾರೂ ಇಲ್ಲ, ನೀ ಇರೋ ಹೆಂಡತಿನೂ ಕೂಡ ನನ್ನನ್ನು ಬಿಟ್ಟು ಕರವೀರಪುರಕ್ಕೆ ಅಲ್ಲಿ ವಾಸವಾಗ ಅಲ್ಲಿ ಹೋಗಿದ್ದಾಳೆ, ಇನ್ಯಾರೂ ಇಲ್ಲ ನಾನಿರೋದೇ ಒಬ್ಬನು. ಇಂಥ ದುಸ್ಥಿತಿಯಲ್ಲಿ ನಿನ್ನ ಗೋಪಾಲ ನನ್ನ ತಲೆಗೆ ಬಲವಾದ ಪೆಟ್ಟು ಹೊಡೆದ್ಬಿಟ್ಟಿದ್ದಾನೆ, ನನಗೆ ಬಹಳವಾಗಿ ದುಃಖ ಆಗ್ತಾ ಇದೆ, ಅದರಿಂದ ತುಂಬ ಸಿಟ್ಟು ಬರ್ತಾ ಇದೆ, ಅದಕ್ಕೆ ನಾನು ನಿನಗೆ ಈ ಹೊತ್ತಿನಲ್ಲಿ ಇನ್ನೇನು ಮಾಡಲಿಕ್ಕಾಗಲ್ಲ, ಶಾಪ ಕೊಡಲೇಬೇಕಾಗತ್ತೆ ಅಂತೇಳಿ ಆ ಚೋಳ ದೀಪನೇ ಕಲಿ ಆಚರಿಸುವ ಪರ್ಯಂತ ನೀಚರಿಸುತ್ತಿರು ಹೋಗು ಪಿಶಾಚನು ಆಗಿನ್ನು. ಈ ರೀತಿಯಾಗಿ ನೀನು ಪಿಶಾಚನಾಗು, ಅದರಿಂದ ಈ ರೀತಿಯಾಗಿ ಶಾಪ ಕೊಡ್ತಾನೆ. ಇಲ್ಲಿ ಏನು ಅಂದರೆ, ಅನಾಥ ಅಂತ ಕೇಳಿದ್ರೆ ಆ ಇತಿ ಬ್ರಹ್ಮ ಅಂತ, ಭಗವಂತ ತನಗೆ ತಾನೇ ಒಡೆಯ, ಜಗತ್ತಿನಲ್ಲಿ ಅವನಿಗಿಂತ ಉತ್ತಮರು ಅಥವಾ ಅವನಿಗಿಂತ ಅಧಿಕರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ಅಂದರೆ ಬ್ರಹ್ಮ ಅಂತ, ಅವನಿಗೆ ಅವನೇ ನಾಥನೇ ಹೊರತು ಅವನಿಗಿಂತ ಹಿರಿಯರಾಗಲಿ ಉತ್ತಮರಾಗಲಿ ಜಗತ್ತಿನಲ್ಲಿ ಇಲ್ಲ. ಈ ರೀತಿಯಾಗಿ ಜಗತ್ತಿಗೆ ತಂದೆಯಾಗಿ ಜಗನ್ನಾಥ ಅಂತ ಇರೋನು ಏನು. ಇನ್ನು ಅವನಿಗೆ ಪ್ರಾಕೃತ ಭೋಜನ ರಹಿತ, ನಾನು ಯಾರೂ ಇಲ್ಲ, ನಾನೆಲ್ಲ ದರಿದ್ರದವನು, ನಾನು ಬಡವ, ಈ ರೀತಿಯೆಲ್ಲ ಹೇಳ್ಕೊತಾನಲ್ಲ, ಅವನು ಅಪ್ರಾಕೃತ ಶರೀರಿ, ಪ್ರಾಕೃತ ಅನ್ನವನ್ನು ಎಂದಿಗೂ ಊಟ ಮಾಡಲ್ಲ ಅವನು, ಅದಕ್ಕೆ ಪ್ರಾಕೃತ ಭೋಜನ ರಹಿತನಾದವನು ಈ ರೀತಿ ಹೇಳಬೇಕು. ಇನ್ನು ತಂದೆ ತಾಯಿಗಳಿಲ್ಲ ಅಂತೇಳಿ, ಅವನಿಗೆ ಜನನ ಅನ್ನೋದು ಇದ್ದಿದ್ದರೆ ತಂದೆ ತಾಯಿ ಸಹೋದರರು ಎಲ್ಲ ಬರಬೇಕಾಗಿತ್ತು, ತಂಗಿ ಈ ರೀತಿ ಎಲ್ಲ ಸಂಬಂಧಗಳು ಬರಬೇಕಾಗಿತ್ತು. ಅಜ ಅವನು ಎಂದಿಗೂ ಜನನ ಮರಣಾದಿಗಳಿಲ್ಲ. ನಮಗೆಲ್ಲ ಯಾಕೆ ಈ ನಿರಂತರ ಜನನ ಮರಣ ಅಂದರೆ, ನಾವೆಲ್ಲ ಕರ್ಮಾದಿ ನಿಮಿತ್ತವಾಗಿ ಹಿಂದಿನ ಏನು ಕರ್ಮಗಳನ್ನು ಮಾಡಿರ್ತೀವೋ ಅದಕ್ಕೆ ತಕ್ಕಂಗೆ ಉತ್ಕೃಷ್ಟ ಕರ್ಮಗಳನ್ನು ಮಾಡಿದರೆ ಒಳ್ಳೆ ಯೋನಿಯಲ್ಲಿ, ನೀಚ ಕರ್ಮಗಳನ್ನು ಮಾಡಿದರೆ ದುಷ್ಟ ಯೋನಿಯಲ್ಲಿ, ಈ ರೀತಿಯಾಗಿ ನಾವು ಹುಟ್ಟುವಂಥದ್ದು. ಅವರಿಗೆ ಜನನ ಮರಣಾದಿಗಳಿಲ್ಲ, ಕರ್ಮದ ಲೇಪನೇ ಇಲ್ಲ. ಜೀವರಲ್ಲಿ ಎಲ್ಲ ಜೀವರಲ್ಲಿ ನಿಂತು ಅವನು ಕರ್ಮವನ್ನು ಮಾಡಿಸುವ ಕಾಲದಲ್ಲೂ ತಾನು ನಿರ್ಲೇಪನೆ, ಎಲ್ಲ ಜೀವರಿಂದ ದ್ವಂದ್ವ ಕರ್ಮಗಳನ್ನು ತಾನು ಸ್ವೀಕಾರ ಮಾಡೋಕ್ಕೂ ಕಾಲಕ್ಕೂ ತಾನು ಅವನು ನಿರ್ಲೇಪನೆ ಆಗಿರೋದು. ಕರ್ಮವನ್ನು ಮಾಡಿಸುವಾಗಲೂ ನಿರ್ಲೇಪತ್ವ, ಕರ್ಮಗಳನ್ನು ಸ್ವೀಕಾರ ಮಾಡಿದಾಗಲೂ ಕೂಡ ಅವನು ನಿರ್ಲೇಪನೆ, ಅವನಿಗೆ ಎಂದಿಗೂ ಕರ್ಮ ಬಂಧನ ಅನ್ನೋದಿಲ್ಲ. ನಮಗೆಲ್ಲ ಎಲ್ಲ ಉಳಿದ ಜೀವರಿಗೇನು ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಕರ್ಮ ಬಂಧನದಿಂದ ಈ ಎಲ್ಲ ಶರೀರಗಳನ್ನು ಪ್ರಾಪ್ತಿ ಆಗ್ತಿರೋದು, ಅದರಿಂದ ಅವನಿಗೆ ಜನನ ಮರಣ ಇಲ್ಲ. ಅದರಿಂದ ಅಜ ಅವನು, ಅದರಿಂದ ಅವನಿಗೆ ತಂದೆ ತಾಯಿ ಬಂಧು ಬಾಂಧವರು ಯಾವ ಪ್ರಸಂಗನೇ ಇಲ್ಲ. ಈ ರೀತಿಯಾಗಿ ಅರ್ಥ ಮಾಡ್ತಾರೆ. ಈ ಬಂಧು ಬಳಗ ಎಲ್ಲ ಏನು ಕಳೆದ್ರೆ ಸಂಸಾರ ಪಾಶದಲ್ಲಿ ಬಂಧಿಸೋಕೆ ನಮ್ಮ ಜೊತೆ ಇರೋವಂಥವ್ರು, ಯಾಕಂದ್ರೆ ಅವರೆಲ್ಲ ಉತ್ಕೃಷ್ಟ ಕರ್ಮ ಮಾಡಿದ್ರು ಅಂದರೆ ಹಾಗೂ ಈಗ ಇವತ್ತಿಲ್ಲ ನಾಳೆ ಅವ್ರದ್ದು ಎಲ್ಲ ಪುಣ್ಯಗಳನ್ನು ನಮ್ಮ ಅಕೌಂಟಿಗೆ ಬಂದಿದ್ದೆಲ್ಲ ತಗೊಂಡು ನಾವು ಮುಕ್ತಿ ಹೋಗ್ತೀವಿ. ಆದರೆ ನಮ್ಮನ್ನು ಸೇರಿ ಅವರು ಅನರ್ಥ ಕರ್ಕೊಂಡು ಹೋದರೆ ಅನೇಕ ಜನ್ಮಗಳ ಕಾಲ ನರಕಾದಿ ಅನರ್ಥಗಳನ್ನು ಹೊಂದಿಸ್ಬೇಕಾಗತ್ತೆ. ಅದಕ್ಕೆ ಸಂಸಾರ ಪಾಶದಲ್ಲಿ ಕಟ್ಟಿಯೂ ಹಾಕುವ ಬರೋರು, ಅದರಿಂದ ನನಗೆ ಸಂಸಾರನೇ ಇಲ್ಲ. ಈ ರೀತಿಯಾಗಿ ಸಂಸಾರದಲ್ಲಿ ಕಟ್ಟಿ ಹಾಕೋರೇ ನನಗಿಲ್ಲ ಅಂತೇಳಿ. ಇನ್ನು ಸಂಸಾರ ಅಂದರೆ ಬರೀ ಹೆಂಡತಿ ಮಕ್ಕಳು ಅಂತ ಅರ್ಥ ಮಾಡಬಾರ್ದು. ಲಿಂಗ ಶರೀರ ಅಂತೇಳಿ, ಬ್ರಹ್ಮದೇವರಿಗೆ ಲಿಂಗ ಶರೀರ ಇದ್ದರೂ ಕೂಡ ಅದು ದಗ್ಧ ಪಟಾಯಮಾನವಾಗಿರೋದು ಅಂತ. ಒಂದು ವಸ್ತ್ರವನ್ನು ಎಣ್ಣೆಯಲ್ಲೋ ತುಪ್ಪದಲ್ಲೋ ಕವಿಸಿ ಅದನ್ನು ಸುಟ್ಟರೆ ವಸ್ತ್ರದ ಆಕಾರ ಇರುತ್ತೆ, ಮುಟ್ಟಿದ್ರೆ ಕೆಲಸಕ್ಕೆ ಬರಲ್ಲ, ಪುಡಿ ಪುಡಿ ಆಗತ್ತಲ್ಲ. ಈ ರೀತಿ ದಗ್ಧ ಪಟಾಯಮಾನ ಅಂತ ಹೇಳ್ತೀವಿ. ಈ ರಥೋತ್ಸವದ ಇದರಲ್ಲಿ ಉತ್ಸವದಲ್ಲಿ ನೋಡ್ತೀವಲ್ಲ, ಅದನ್ನ ಸುಟ್ಟಿರ್ತಾರೆ. ಅದನ್ನ ಆ ರೀತಿಯಾಗಿ ಇರುವಂತದ್ದು ಬ್ರಹ್ಮದೇವರ ಶರೀರ, ಲಿಂಗ ಶರೀರ ಅನ್ನೋದು. ಲಿಂಗ ಶರೀರ ಇದ್ರೂ ಕೂಡ ಅದರ ಕಾರ್ಯ ಇಲ್ಲ, ಸತ್ವ ಪ್ರಾಚುರ್ಯ ಆಗಿರುವಂತವ್ರು. ಆದ್ರೆ ನಮಗೆಲ್ಲ ರಜೋತಮೋ ಗುಣಗಳ ಕಾರ್ಯನೇ ಜಾಸ್ತಿ. ಅದರಿಂದ ಭಗವಂತನಿಗೆ ಅವನು ತ್ರಿಗುಣ ವರ್ಜಿತ, ಲಕ್ಷ್ಮೀ ದೇವಿಗೆ ಇಲ್ಲ ಅಂತ ಅದ್ರಲ್ಲಿ ಭಗವಂತನಿಗೆ ಇರತ್ತೇನೋ ಇಲ್ಲ. ಅದಕ್ಕೆ ಅವನು ನನಗೆ ಯಾವ ಸಂಸಾರನೂ ಇಲ್ಲ ಈ ರೀತಿಯಾಗಿ ಹೇಳೋದು. ಹರಿಕಥಾಂಸಾರದ ಹೇಳ್ತೀವಲ್ಲ, ಈ ಸಂಸಾರದಲ್ಲಿ ತಂದಿಡೋದು ಅಂದ್ರೇನೋ, ಅಸೃಜ್ಯ ರಾಶಿಯಲ್ಲಿದ್ದ ವ್ಯಕ್ತಿಗೆ ಲಿಂಗ ಶರೀರದ ಸಂಪರ್ಕ ಮಾಡಿ ಮದುವೆ ರೀತಿಯಲ್ಲಿ ಮಾಡಿ ಭಗವಂತ ನಮ್ಮನ್ನ ಈ ಸೃಷ್ಟಿ ಮಾಡಿ ತಂದಿಡ್ತಾನೆ ಈ ರೀತಿಯಾಗಿ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅರ್ಥ ಮಾಡ್ಬೇಕು ಅಂತೇಳಿ. ಅದಕ್ಕೆ ಭಕ್ತಿ ಪಾಶದಿಂದ ಕಟ್ಟುವಂತ ಲಕ್ಷ್ಮೀ ಬ್ರಹ್ಮಾದಿಗಳೇ ಬಂದು ಅಂತ ಇವನನ್ನ, ಯಾಕಂದ್ರೆ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ, ಹೀಗೆ ಎಲ್ಲ ಭಕ್ತಿ ಪಾಶದಲ್ಲಿ ಕಟ್ಟುವಂತ ಅನೇಕ ಭಕ್ತಾದಿಗಳಿದಾರಲ್ಲ, ಅವರೇ ಭಗವಂತನಿಗೆ ಬಂಧು ಬಾಂಧವರು ಸಹೋದರರು ಎಲ್ಲ ಹೊರತು ಅವನಿಗೆ ನಮ್ಮಂಗೆ ಬ್ಲಡ್ ರಿಲೇಷನ್ ಅಂತ ಏನು ಹೇಳ್ತೀವಲ್ಲ ಈ ರೀತಿಯಾಗಿ ಯಾರೂ ಇಲ್ಲ. ಯಾಕಂದ್ರೆ ಅಜ ಅವನು, ಅವನಿಗೆ ಜನನೇ ಇಲ್ಲ ಅಂತ ಆದ್ಮೇಲೆ ತಂದೆ ತಾಯಿ ಬಂಧು ಬಾಂಧವರ ಸಹೋದರರು ಇತ್ಯಾದಿ ಯಾರೂ ಇಲ್ಲ ಅಂತ. ಅದಕ್ಕೆ ದಾಸರಾಡ್ತಾರಲ್ಲ, ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ, ನಿನ್ನಂಥ ತಂದೆ ನನಗುಂಟು ನಿನಗಿಲ್ಲ, ನಿನ್ನ ಪತ್ನಿ ನನಗೆ ತಾಯಿಯೋ ನಿನಗಾವ ತಾಯಿಯೋ ಅಂತ. ನಿನ್ನ ಪತ್ನಿ ಲಕ್ಷ್ಮೀದೇವಿ ನನಗೆ ತಾಯಿ, ನಿನಗಾವ ತಾಯಿ, ಜಗತ್ತಿನಲ್ಲಿ ನಿನಗೆ ತಾಯಿ ಅನ್ನೋರು ಯಾರಿಲ್ಲ, ನೀನೇ ಪರದೇಶಿ ನಾನೇ ಸ್ವದೇಶಿ ಅಂತೇಳಿ ಪುರಂದರದಾಸರು ಆಡ್ತಾರಲ್ಲ, ಆ ರೀತಿಯಾಗಿ ಅವನು ಜಗತ್ತಿಗೆ ನಾಥನಾಗಿರೋನು ಅಂತೇಳಿ. ಇಂಥ ಭಗವಂತನಿಗೆ ಒಂದು ಅಚ್ಛೇದ್ಯ ಅಭೇದ್ಯ ಶರೀರ ಅಂತೇಳಿ, ಅವ್ರ ವಿಚ್ಛೇದನ ಭೇದನ ಈ ಯಾವ ದೋಷಗಳು ಇಲ್ಲ ಅಪ್ರಾಕೃತ ಶರೀರಿಗೆ. ಅವನಿಗೆ ರಕ್ತ ಸೂಸೋದು ಅಂದ್ರೆ ಏನು ಅಂತ ಕೇಳಿದ್ರೆ ವ್ಯಾಖ್ಯಾನಕಾರ ಹೇಳ್ತಾರೆ, ಅವನ ಎಡಗಾಲಿನ ಅಂಗುಷ್ಟ ಏನಿದೆ ಅಂದ್ರೆ ಆ ಉಗುರಿಂದ 100 ಕೋಟಿ ಯೋಜನ ದಪ್ಪ ಇರುವಂತ ಬ್ರಹ್ಮಾಂಡದ ಕರಪ್ಪರವನ್ನ ಸೀಳಿದಾಗ್ಲೇ ಆ ಉಗುರು ಅನ್ನೋದು ಒಂಚೂರು ಬಗ್ಲಿಲ್ಲ, ಅದು ಮೆತಗಾಗ್ಲಿಲ್ಲ. ಅಂಥದ್ದು ಇವೊಂದು ಸಾಮಾನ್ಯ ಕೊಡಲಿ ಗುಡಾರದಿಂದ ಇವನ್ನ ಪ್ರಯೋಗ ಮಾಡಿದ್ರೆ ಅಷ್ಟಕ್ಕೆಲ್ಲ ತಲೆಯಿಂದ ರಕ್ತ ಬರ್ಲಿಕ್ಕೆ ಸಾಮರ್ಥ್ಯ ಏನೋ ಎಂದೂ ಇಲ್ಲ, ಎಲ್ಲೂ ಈ ರೀತಿಯಾದ ದಾಖಲೆಗಳಿಲ್ಲ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಅವನು ಏನು ಬೇಕಾದ್ರೂ ತತ್ಕಾಲದಲ್ಲಿ ಸೃಷ್ಟಿ ಮಾಡಿ ತೋರಿಸಬಲ್ಲ, ಆದ್ರಿಂದ ಈ ರೀತಿಯಾಗಿ ಮಾಡ್ತಾನೆ ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ಅಂತ ಚೋಳರಾಜನಿಗೆ ಪಿಶಾಚಯೋಭವ ಅಂತೇಳಿ, ನೀನು ಪಿಶಾಚಿಯಾಗಿ ಜನ್ಮ ತಾಳು ಅಂತೇಳಿ ಶಾಪವನ್ನು ಕೊಡ್ತಾನೆ. ಅವಾಗ ನಾನೇನು ಅಪರಾಧ ಮಾಡಿದ್ದೀನಿ, ನನಗೆ ನೀನು ಶಾಪ ಕೊಟ್ಟಿ ಅಂತೇಳಿ ಆ ಚೋಳರಾಜ ಭಗವಂತನನ್ನು ಕುರಿತು, ಶ್ರೀನಿವಾಸನನ್ನು ಕುರಿತು ಕೇಳ್ತಾನೆ. ಅದಕ್ಕೆ ನೀನು ನನಗೆ ದುಃಖವನ್ನು ಕೊಡಲಿಕ್ಕೆ ನೇರವಾಗಿ ಕಾರಣ ಅಲ್ಲ, ಆದರೆ ಪರಂಪರೆಯಿಂದ ನೀನು ಕಾರಣ ಅಂತ ಈ ರೀತಿಯಾಗಿ ಹೇಳ್ತಾನೆ. ಯಾಕಂದ್ರೆ ಒಬ್ಬ ಯಜಮಾನನ ಕೆಲಸ ಏನು, ಹೆಂಡತಿ ಮಕ್ಕಳು ಪರಿವಾರದವರು ಎಲ್ಲರೂ ಕೂಡ ಸತ್ಕರ್ಮದಲ್ಲಿ ತೊಡಗಬೇಕು ಅಂತೇಳಿ ಅವನ ಜವಾಬ್ದಾರಿ. ಅವನು ಅವ್ರವ್ರು ಹೋದಕ್ಕೆ ಹೋಗಿದ್ದ ದಿಕ್ಕಿಗೆ ಬಿಟ್ಟರೆ ಈಗ ಅವನ ಆಳೆ ಇಲ್ಲಿ ಬಂದು ನನ್ನ ಕೊಡಲಿಯಿಂದ ಪ್ರಹಾರ ಮಾಡಿದವನು, ಆಳನ್ನ ಇವನು ನಿಯೋಜನೆ ಮಾಡೋನು ಯಜಮಾನ ತಾನೆ. ಆದ್ರಿಂದ ನೀನು ಅದನ್ನ ಪರಂಪರೆಯಲ್ಲಿ ನೀನು ಇದಕ್ಕೆ ಅಪರಾಧಕ್ಕೆ ನೀನು ಹೊಣೆಗಾರನಾಗಿದ್ಯಾ, ಆದ್ರಿಂದ ನಿನ್ನ ಮಕ್ಕಳು ನಿನ್ನ ಆಳು ಕಾಳು ಸೇವಕರು ನಿನ್ನ ಪತ್ನಿ ಯಾರೇ ಅಪರಾಧ ಮಾಡಿದ್ರು ಕೂಡ ಶಿಕ್ಷೆ ನಿನಗೆ ಅಂಥೇಳಿ ಜಗತ್ತಿಗೆ ತೋರಿಸ್ಕೊಡ್ತಾನೆ. ಹೀಗೆ ಸೇವಕರು ಮಾಡಿದ ತಪ್ಪು ಎಲ್ಲ ಒಡೆಯನದ್ದೇ, ಆದ್ರಿಂದ ನಿನಗೆ ಶಿಕ್ಷೆ ಈ ರೀತಿಯಾಗಿ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ರಾಜ, ತನ್ನ ಇಷ್ಟೆಲ್ಲ ಆಯ್ತು, ನನಗೆ ನಿನ್ ಶಾಪ ಕೊಟ್ಟಿಯಲ್ಲ, ಆದ್ರೂ ನನ್ಗೆ ಮುಕ್ತಿ ಆಗ್ಲಿ ಅಂತೇಳಿ ನಿನಗೆ ಗೋವನ್ನೆಲ್ಲ ನಿನಗೆ ತಂದು ಕೊಟ್ಟೆ ಅಂದ್ರೆ ನೀನು ತತ್ವಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಂಡು ಕೊನೆಗೆ ಪರಂಪರೆಯಲ್ಲಿ ಮುಕ್ತಿ ಹೊಂದು ಅಂತ ಹೇಳಿದ್ರೆ ನೀ ಅದನ್ನ ಮಾಡ್ಲಿಲ್ಲ, ಲೌಕಿಕಕ್ಕಾಗಿ ಬಳಸ್ದಿ, ಆದ್ರಿಂದ ಇಂಥ ದುರ್ಬುದ್ಧಿ ಬಂತು ನಿನಗೆ ಅಂತೇಳಿ. ನೀನು ಭಗವಂತನ ಸತ್ಕಾಲಕ್ಷೇಪನೇ ಮಾಡಿದ್ರೆ ಇಂಥ ದುರ್ಬುದ್ಧಿಗೆ ಕಾರಣನೇ ಇರಲಿಲ್ಲ, ಆ ಹಸುವನ್ನು ಕೊಟ್ಟಿದ್ದೇನೋ ಅದ್ರ ತತ್ವಜ್ಞಾನವನ್ನು ನಿನ್ನ ಪಡ್ಕೊಳ್ಳಿ ನಿನಗೆ ಅನುಕೂಲ ಆಗ್ಲಿ ಅಂತ ಕೊಟ್ಟಿದ್ದು. ನೀನು ಪುತ್ರ ಪೌತ್ರಾದಿಗಳಿಗೆ ಅದು ಬೇಕು ಅಂತೇಳಿ ನೀನು ನಿಯಮನ ಮಾಡಿದೆ, ಅದನ್ನು ಭಗವಂತನಲ್ಲಿ ಸರ್ವಸಮರ್ಪಣೆ ಮಾಡಬೇಕು ಅನ್ನೋ ನಿನಗೆ ಬುದ್ಧಿ ಬರಲಿಲ್ಲಲ್ಲ, ಆದ್ರಿಂದ ಈ ದುರ್ಬುದ್ಧಿ ಬಂತು. ಅದಕ್ಕೆ ರಾಜನಾದ ನೀನು ಪರೋಕ್ಷವಾಗಿ ನೀನು ಕಾರಣನಾಗಿದ್ದಿಲ್ಲ, ಆದ್ರಿಂದ ಈ ಶಿಕ್ಷೆಯನ್ನು ನೀನೇ ಅನುಭವ ಮಾಡಬೇಕು, ಬೇರೆ ಯಾರೂ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ಕೊಡ್ತಾರೆ. ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂದ್ರೆ ಜ್ಞಾನಂ ಮಹೇಶ್ವರ ಅಧಿಚ್ಛೇತ್ ಅಂತ ಶಾಸ್ತ್ರ ಹೇಳ್ತಾ ಇದೆ, ಆರೋಗ್ಯಂ ಭಾಸ್ಕರ ಅಧಿಚ್ಛೇತ್ ಅಂತ ಅವತ್ತು ಹೇಳಿದ್ವಿ, ಜ್ಞಾನಂ ಮಹೇಶ್ವರ ಅಧಿಚ್ಛೇತ್. ಅದರಿಂದ ರುದ್ರದೇವರ ಸುಮೂತಾಗಿರ್ತಕ್ಕಂಥ ಗೋರೂಪದ ಕರುವನ್ನ ಆ ಚೋಳರಾಜನಿಗೆ ಮುಂದೆ ಹೆಚ್ಚಿನ ಜ್ಞಾನ ಮಾಡ್ಕೊ ಮನೋಭಿಮಾನಿ ರುದ್ರದೇವರೇ ನಿನ್ನ ಹತ್ರ ಇದ್ರು ಅಂದ್ರೆ ನಿನಗೆ ಅವರ ಸೇವಾ ಮಾಡಿ ವಿಶೇಷ ಅನುಗ್ರಹ ಪ್ರಾಪ್ತಿ ಆಗ್ಲಿಕ್ಕೆ ಒಂದು ಅವಕಾಶ ಇದೆ, ಆ ರೀತಿಯಾಗಿ ಕೊಟ್ಟಿದ್ದು. ಆ ಕೊಟ್ಟ ವಸ್ತುವನ್ನ ಕೊಟ್ಟ ಕೆಲಸಕ್ಕೆ ಬಳಸದೆ ಅಪರಾಧ ಮಾಡಿದ್ಯಲ್ಲ, ಅದ್ರ ಮುಂದುವರೆದವಾಗನೇ ಆ ಗೋಪಾಲಕ ಬಂದು ನಿನ್ನ ಸೇವಕ ಬಂದು ನನ್ನ ತಲೆ ಒಡೆದಿದ್ದು, ಆದ್ರಿಂದ ನೀನು ಪರಂಪರೆಯಲ್ಲಿ ಶಿಕ್ಷೆ ಅನುಭವಿಸ್ಲೇಬೇಕು, ನೀನೇ ಅದಕ್ಕೆ ಅಪರಾಧಕ್ಕೆ ಹೊಣೆ ಈ ರೀತಿಯಾಗಿ ಹೇಳ್ತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ಭಗವಂತನಿಂದ ಚೋಳರಾಜನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ದಿಕ್ಕ ತಪ್ಪೋಗುತ್ತೆ. ಅವಾಗ ಪ್ರಜ್ಞೆ ತಪ್ಪಿ ಕೆಳಗೆ ಉಗುಳುತ್ತಾರೆ. ಆಮೇಲೆ ಎರಡು ಗಳಿಗೆ ಮೇಲೆ ಸುಧಾರಿಸ್ಕೊಂಡು ಹೇಳ್ತಾನೆ, ಎದ್ದು ಶ್ರೀನಿವಾಸನನ್ನ ಮತ್ತೆ ಪ್ರಶ್ನೆ ಮಾಡ್ತಾನೆ, ಹರಿಯೇ ನೀ ಎನಗೇಕೇಯಿ ಪರಿಶಾಪವ ಕೊಡುವೆ ಅರಿತೋ ಎನ್ನ ಪರಾದವು ಇರುವುದು ಏನೇಳೋ. ಇಷ್ಟೆಲ್ಲ ಆಯಿತು ಆದರೂ ನಂಗೆ ನೀನು ಯಾಕೆ ಶಾಪ ಕೊಟ್ಟಿ ಅಂತ ನಂಗಿದು. ಅಂದರೆ ಈ ಜಗತ್ತಿನಲ್ಲಿ ಏನು ಅಂದರೆ ಅಲ್ಪಜ್ಞಾನಿಗಳು ಶಾಪ ಎಲ್ಲ ಕೊಡ್ತಾರೆ. ಅಂದರೆ ಅವ್ರು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ಇನ್ನು ಈ ರೀತಿಯಾಗಿ ಮಾತನ್ನು ಆಡಿದ್ರೆ ಪ್ರಯೋಗ ಮಾಡಿದ್ರೆ ಮುಂದೆ ಏನಾಗುತ್ತೆ ಅನರ್ಥ ಈ, ಅಥವಾ ಯಾರು ಉತ್ತಮರು ಯಾರು ಅಧಮರು ಯಾರಿಗೆ ಏನು ಹೇಳಬೇಕು, ಈ ರೀತಿಯಾಗಿ ಲೌಕಿಕ ವಿಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಲ್ಲ. ಆದರೂ ನೀನು ಈ ರೀತಿ ನನಗೆ ಯಾಕೆ ಶಾಪ ಕೊಟ್ಟಿ, ನಾನು ಈ ಥರ ಇಷ್ಟು ಘೋರವಾದ ಶಾಪ ಪಿಶಾಚಿ ಆಗುವಂತ ಕೊಟ್ಟಿದ್ದೆ. ಒಂದು ಒಂದು ಸಣ್ಣ ಅಪರಾಧ ನಾನು ಮಾಡಿದ್ದಲ್ಲ, ನನ್ನ ಸೇವಕ ಏನೋ ಸಣ್ಣ ಪುಟ್ಟ ಪನಿಷ್ಮೆಂಟ್ ಕೊಟ್ಟಿದ್ರೆ ಸಾಕಾಗಿತ್ತು, ಪಿಶಾಚಿ ಆಗ್ಬಿಡು ಈ ರೀತಿಯಾಗಿ ಒಂದು ದೊಡ್ಡ ಶಾಪವನ್ನೇ ಕೊಟ್ಬಿಟ್ಟಿಯಲ್ಲ, ಅದು ಯಾಕೆ ಈ ಥರ ಮಾಡಿದೆ ಅಂತೇಳಿ ಭಗವಂತ ನನ್ನ ಕುರಿತು ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಶ್ರೀನಿವಾಸ, ಪಿಶಾಚಿ ಆಗುವಂತ ಅಷ್ಟೇ ಅಲ್ಲ, ಕಲಿಯುಗ ಆಚರಿಸುವ ಪರ್ಯಂತ ಅಂದ್ರೆ ಎಷ್ಟು ಎಷ್ಟು ದಿನಗಳ ಕಾಲ, ಎಷ್ಟು ಯುಗಗಳ ಕಾಲ ಅಂದ್ರೆ ಬಹಳ ದೀರ್ಘ ಕಾಲ ನಾನು ಅಂತ ದೊಡ್ಡ ತಪ್ಪನ್ನು ಏನ್ ಮಾಡಿರ್ಲಿಲ್ಲ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅವನು ಶ್ರೀನಿವಾಸ ಹೇಳ್ತಾನೆ, ನಿತ್ಯ ಗಾಯಕ್ಕೆ ನಾ ಮೈ ಬರೆದು ಪರವಶನಾಗಿ ವ್ಯರ್ಥ ಶಾಪವ ಕೊಟ್ಟೆ ನೀ ಹೊತ್ತು ಅಯ್ಯಯ್ಯೋ, ಸತ್ಯ ಸಂಕಲ್ಪಕ್ಕೆ ಮತ್ತು ಉಪಾಯವೂ ಇಲ್ಲ, ಮಿಥ್ಯ ಬಾಗದು ಶಾಪ ಸತ್ಯವು ತಿಳಿ ನೀನು. ನನಗೆ ತಲೆಗೆ ತುಂಬ ಹೊಡೆತ ಬಿದ್ದಿತ್ತು, ಸಿಕ್ಕಾಪಟ್ಟೆ ನೋವುತ್ತಿತ್ತಲ್ಲ, ಆ ದುಃಖದ ಬಲದಲ್ಲಿ ಹಿಂದೆ ಮುಂದೆ ವಿಚಾರ ಮಾಡಿದ್ರೆ ನಾನು ಶಾಪ ಕೊಟ್ಟೆ. ಆದರೆ ಜ್ಞಾನಿಗಳೆಲ್ಲ ತಿಳಿದವರು ಹೇಳ್ತಾರೆ ಪರಮಾತ್ಮ ಸತ್ಯ ಸಂಕಲ್ಪ ಅಂತ. ಒಂದು ಸಲ ಏನಾದ್ರು ಅವನು ಮಾತು ಕೊಟ್ಟ ಅಥವಾ ಒಂದು ಈ ರೀತಿ ಅನುಗ್ರಹ ಮಾಡಿದಾದ್ರೆ ಅದನ್ನು ಬದಲಾಯಿಸ್ಲಿಕ್ಕೆ ಬರಲ್ಲ, ವ್ಯರ್ಥ ಆಗೋದಿಲ್ಲ ಭಗವಂತನ ಸಂಕಲ್ಪ ಯಾವತ್ತು. ಆದರೆ ಈ ರೀತಿಯ ಜ್ಞಾನಿಗಳು ಹೇಳಿದ್ದು, ನಾನು ಹೇಳಿದ್ದಲ್ಲ. ಆದ್ರಿಂದ ಆ ಸಿಟ್ಟಿನ ಬರದಲ್ಲಿ ಈ ರೀತಿ ಆಗಿದೆ, ಏನು ಮಾಡ್ತೀಯ, ಆಗಿ ಹೋಗಿದೆ, ಅದಕ್ಕೆ ನಾನು ಮುಂದೆ ಹೇಳ್ತೀನಿ, ನಿನಗೆ ಕೇಳೋ ಪರಿಹಾರ ಎಲ್ಲ ಹೇಳ್ತೀನಿ ಅಂತ ಹೇಳಿ. ನೀನು ತಪ್ಪು ಮಾಡಿದೀಯ, ಮಗನಿಗಾಗಿ ಹಾಲನ್ನು ಮೀಸಲಿಟ್ಟು ಈ ತಪ್ಪೇನೋ ಸರಿ, ಇದು ನೀನು ನೇರವಾಗಿ ಬಂದು ನನಗೆ ಕುಟಾರ ತಗೊಂಡು ಹೊಡೆದಿಲ್ಲ, ಒಪ್ಕೋತೀನಿ. ಆದರೆ ಮಗನಿಗಾಗಿ ಹಾಲನ್ನು ಮೀಸಲಿಟ್ಟು ಅದು ತಪ್ಪಲ್ವಾ, ಅದರಿಂದ ನೀನು ಶಿಕ್ಷೆ ಅನುಭವಿಸ್ಲೇಬೇಕು. ತಪ್ಪು ದೊಡ್ಡವರು ಮಾಡಿದರೂ ಸರಿನೇ, ತಿಳಿದು ಮಾಡಿದರೂ ಸರಿನೇ, ತಿಳಿದೇ ಮಾಡಿದರೂ ಸರಿನೇ, ಶಿಕ್ಷೆ ಶಿಕ್ಷೆ ಆಗಲೇಬೇಕು. ಅವಾಗ ಮಾತ್ರ ಜಗತ್ತಿನಲ್ಲಿ ನಾನು ನ್ಯಾಯವಂತ ಒಳ್ಳೆ ರಾಜ್ಯ ಪರಿಪಾಲನೆ ಮಾಡ್ತೀನಿ ಭಗವಂತ ಈ ಥರ ಎಲ್ಲ ಜನ ಕೊಂಡಾಡ್ತಾರೆ, ಇಲ್ಲ ಅಂದರೆ ಅವ್ರಿಗೊಂದು ರೂಲು ಇವ್ರಿಗೊಂದು ರೂಲು ಅಂತ ಆಗ್ತಾ ಇದೆ, ಅದರಿಂದ ಹಾಗೆಲ್ಲ ಮಾಡಲಿಕ್ಕೆ ಬರಲ್ಲ ಅಂತೇಳಿ. ಅದಕ್ಕೆ ಆದರೂ ಒಂದು ಹೇಳ್ತೀನಿ ಕೇಳು, ಈ ದುಃಖ ನಿನಗೆ ಕಲಿಯುಗ ಪೂರ್ತಿ ಅಖಂಡವಾಗಿರೋದಿಲ್ಲ, ಶಾಪ ಪ್ರಯುಕ್ತವಾಗಿ ನಿನಗೆ ಸಹಿಸಲು ಅಸಾಧ್ಯವಾದ ತಲೆನೋವು ಮಾತ್ರ ಒಂದು ಸ್ವಲ್ಪ ಬರ್ತಾ ಇರ್ತದೆ. ಅದಕ್ಕೆ ಆ ಕಾಲದಲ್ಲಿ ಏನು ಅಂತ ಕೇಳಿದ್ರೆ, ಆ ಪಿಶಾಚ ಆಗಿ ಪ್ರಾರಬ್ಧ ಕರ್ಮದ ಭೋಗಕ್ಕಾಗಿ ನಿನ್ನ ಪ್ರಾರಬ್ಧ ಕರ್ಮ ಭೋಗ ಸವಿಬೇಕಲ್ಲ, ಅದನ್ನ ಪ್ರಾರಬ್ಧ ಕರ್ಮವನ್ನು ನೀನೇ ಅನುಭವಿಸ್ಬೇಕು, ಅದನ್ನು ಬೇರೆಯವ್ರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನಾನು ಪಿಶಾಚಿ ಆಗು ಅಂತೇಳಿ ಈ ಶಾಪ ಕೊಟ್ಟೆ ಅಂತೇಳಿ. ಹಿಂದೆ ಒಂದ್ಸಲ ಚೋಳರಾಜ ತನ್ನ ಮಗಳನ್ನೇ ಕಾಮಿಸ್ತಾನೆ, ಆವಾಗ ಮಗಳು ಈ ರೀತಿಯಾಗಿ ಶಾಪ ಕೊಟ್ಟಿರ್ತಾಳೆ, ಆ ಎರಡೂ ಕಾರಣಗಳಿಂದ ಈ ರೀತಿ ಅವನಿಗೆ ಶಾಪ ಅನ್ನೋದು ಅವನ ಶಿಕ್ಷೆ ಅನುಭವಿಸುತ್ತೆ ಈ ರೀತಿಯಾಗಿ ಪ್ರಸಂಗ ಬಂದಿದ್ದು. ಆದರೂ ಒಂದು ಮಾತು ಹೇಳ್ತೀನಿ ಕೊಡು, ನಾನು ಇನ್ನು ಸಾಮಾನ್ಯ ಪಿಶಾಚಿಗಳಂತೆ ರಕ್ತ ಮಾಂಸ ಎಲ್ಲ ತಿನ್ನೋದು ಈ ರೀತಿಯಾಗಿ, ನಾವು ಪಿಶಾಚಿಗಳು ಅಂದರೆ ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಜಗತ್ತಿನಲ್ಲಿ ಕೇಳ್ತೀವಲ್ಲ, ನೀನು ಅಂಥ ಪಿಶಾಚಿ ಅಲ್ಲ, ನಾನು ಆಮೇಲೆ ನಿನಗೆ ಮುಂದೆ ಅನುಗ್ರಹ ಮಾಡ್ತೀನಿ. ಯಾವಾಗ ಅಂದರೆ ಮುಂದೆ ಆಕಾಶ ರಾಜ ಅಂಥೇಳಿ ಬರ್ತಾನೆ, ಅವನು ಅವಳು ಮಗಳಾದ ಪದ್ಮಾವತಿಯನ್ನು ನನಗೆ ಕೊಟ್ಟು ವಿವಾಹ ಮಾಡ್ತಾನೆ, ಆವಾಗ ನನಗೆ 2000 ತೊಲ ತೂಕ ಇರುವಂಥ ಒಂದು ರತ್ನ ಖಚಿತವಾದ ಕಿರೀಟವನ್ನು ನನಗೆ ಕೊಡ್ತಾನೆ, ನಾನು ಅದನ್ನು ಧಾರಣ ಮಾಡ್ತೀನಿ ಪ್ರತಿ ಶುಕ್ರವಾರ ಸಾಯಂಕಾಲ ಆ ಕಿರೀಟವನ್ನು ನಾನು ಧಾರಣೆ ಮಾಡ್ತೀನಿ, ಆವಾಗ ನನ್ನ ಶಿರಸ್ಸಿನ ವೇದನೆ ಸ್ವಲ್ಪ ವೇದನೆ ಬರುತ್ತಲ್ಲ, ಆವಾಗ ನನ್ನ ನೇತ್ರ ಎಲ್ಲ ಕಣ್ಣೀರಿನಿಂದ ತುಂಬತ್ತೆ, ಅಂದರೆ ಆನಂದ ಬಾಷ್ಪದಿಂದ ತುಂಬತ್ತೆ, ಅದನ್ನು ನೋಡಿದಾಗ ನಿನಗೆ ಸುಖ ಉಂಟಾಗತ್ತೆ, ಈ ರೀತಿ ಪ್ರತಿ ಶುಕ್ರವಾರ ಆಗುವಂಥದ್ದು ಅಂತ ಹೇಳ್ಕೊಡ್ತಾರೆ. ಅವಾಗ ನಿನಗೆ 6 ಗಳಿಗೆ ನಿನಗೆ ಸುಖ ಆಗತ್ತೆ ಅಂತೇಳಿ. ಅಂದರೆ ದೇವಮಾನದ 6 ಗಳಿಗೆ, ಮನುಷ್ಯ ಮಾನದ 6 ಗಳಿಗೆ ಅಂತ ಅರ್ಥ ಮಾಡಬಾರ್ದು, ದೇವಮಾನದ 6 ಗಳಿಗೆ ನಿನಗೆ ಅವಾಗ ಸುಖ ಆಗತ್ತೆ ಅಂತ. ಅದು ಹೇಗೆ ಲೆಕ್ಕಾಚಾರ ಅಂತ ಕೇಳಿದ್ರೆ, ಶನಿವಾರದಿಂದ ಗುರುವಾರದ ಪರ್ಯಂತ ನಿನಗೆ ಸುಖ ಆಗತ್ತೆ, ಶನಿವಾರದಿಂದ ಗುರುವಾರದ ಪರ್ಯಂತ ನಿನಗೆ ಸುಖ, ಶುಕ್ರವಾರ ಮತ್ತೆ ಪುನಃ ನಾ ಕಿರೀಟವನ್ನು ಧರಿಸ್ತೀನಿ, ಅಲ್ಲಿಂದ ಮತ್ತೆ ಪೂರ್ತಿ ಸುಖ, ಜೀವನ ಪೂರ್ತಿ ಸುಖ ಅಂತ. ಶನಿವಾರದಿಂದ ಗುರುವಾರ ತನಕ ನಿನಗೆ ಸುಖ ಆಗಿರುತ್ತೆ, ಶುಕ್ರವಾರ ನಾನು ಕಿರೀಟ ಹಾಕೊಂಡ್ರೆ ನನಗೆ ವೇದನೆ ಬರುತ್ತೆ, ಮತ್ತೆ ನಿನಗೆ ಸುಖ ಆಗುತ್ತೆ, ಅಲ್ಲಿಗೇನೋ ನಿನಗೆ ದುಃಖ ಆದಂಗಿಲ್ಲ. ಆದರೆ ಶಿಕ್ಷೆ ಕೊಡಬೇಕಾಯಿತು ನಿಮಿತ್ತ ಮಾತ್ರವಾಗಿ. ಜಗತ್ತಿನಲ್ಲಿ ಯಾವುದೇ ಜೀವಿಗಳು ಏನೇ ಅಪರಾಧ ಮಾಡಿದರೂ ಅಪರಾಧಕ್ಕೆ ಶಿಕ್ಷೆ ಇದೆ ನನ್ನ ಕೋರ್ಟ್ನಲ್ಲಿ, ಇದನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು, ಅದರಿಂದ ನಾನು ಶಿಕ್ಷೆ ಕೊಟ್ಟೆ ಅಂತೇಳಿ. ಎಲ್ಲ ಆಯಿತು. ಈಗ ಚೋಳರಾಜನ ಸಂಪರ್ಕ ಇದೆಲ್ಲ ಸಂಭಾಷಣೆ ಎಲ್ಲ ಮುಗಿಯಿತು. ಈಗ ತಲೆ ನೋವು ಗಾಯ ಆಗಿದೆಯಲ್ಲ, ಅದಕ್ಕೊಂದು ಔಷಧಿ ವ್ಯವಸ್ಥೆ ಆಗಬೇಕಲ್ಲ, ಅದಕ್ಕೆ ಹೇಳ್ತಾನೆ, ಈ ಗಾಯವು ಮುಂದಿನ್ನು ಹೆಂಗೆ ಮಾಯುವುದೆಂದು ಆಗಲ್ಲೇ ಸ್ಮರಿಸಿದನು ಬೇಗ ಬೃಹಸ್ಪತಿಯ, ಮುಂದೆ ಈ ತಲೆ ಗಾಯ ಏನಿದೆ ಔಷಧಿ ಆಗ್ಬೇಕು ಅದಕ್ಕೆ, ಅದಕ್ಕೆ ಪರಿಹಾರ ಏನು ಬೇಕು ಅಂತ ಹೇಳಿ ಯಾರನ್ನ ಕರಿಬೇಕು ಅಂತ ವಿಚಾರ ಮಾಡಿ ನಂತರದಲ್ಲಿ ಬೃಹಸ್ಪತ್ಯಾಚಾರ್ಯರನ್ನ ಆ ಔಷಧಿಗೆ ಏನು ಬೇಕೋ ಕೇಳೋಣ ಅಂಥೇಳಿ ಆ ಬೃಹಸ್ಪತ್ಯಾಚಾರನ ಕರೆಸ್ತಾರೆ. ಯಾಕೆ ಬೃಹಸ್ಪತ್ಯಾಚಾರನ ಕಳಿಸೋದು ಅಂದರೆ ತಲೆಗಾಗಿರೋ ಗಾಯ ಯಾವುದು ಅಂತ ಕೇಳಿದ್ರೆ ಅಜ್ಞಾನ. ಆ ಅಜ್ಞಾನ ಅನ್ನೋದು ಇರೋದೇ ಕಾಲದಲ್ಲಿ, ಅದಕ್ಕೆ ಆ ಜ್ಞಾನ ಬೇಕು ಅಂತ ಕೇಳಿದ್ರೆ ದೇವತೆಗಳ ಗುರುಗಳು ಅಂತ ಅನ್ನಿಸ್ಕೊಂಡು ಬೃಹಸ್ಪತಿ ಆಚಾರ್ಯ ಅದಕ್ಕೆ ಔಷಧಿ ಕೊಡುವಂಥವ್ರು. ಹೀಗೆ ಅಜ್ಞಾನ ಪರಿಹಾರಕ್ಕೆ ಜಗತ್ತಿನಲ್ಲಿ ಎಲ್ಲರೂ ಯೋಗ್ಯ ಗುರುಗಳನ್ನು ಆರಿಸ್ಕೊಂಡು ತತ್ವಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋಬೇಕು. ಹಾಗೆ ಉತ್ತಮ ಉಪದೇಶದಿಂದ ಈ ಸಂಸಾರನ ರೋಗದಿಂದನೇ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ಈ ಸಂಸಾರವನ್ನು ರೋಗವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಶಾಸ್ತ್ರಾದಿಗಳ ಶ್ರವಣ ಅದನ್ನು ಗುರುಗಳ ಮುಖಾಂತರ ಮಾಡ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ಉಪಾಯ ಜಗತ್ತಿನಲ್ಲಿ ಕಂಡಿಲ್ಲ. ಆದ್ದರಿಂದ ಬೃಹಸ್ಪತ್ಯಾಚಾರವನ್ನು ಕಲಿಸಬೇಕು ಅಂತ ಲೋಕಕ್ಕೆ ಶಿಕ್ಷಣವನ್ನು ಕೊಡೋದು ಹೇಳ್ತೀವಲ್ಲ ಕರ್ಮ ವಿಮೋಚನ ಸಂಧಿಯಲ್ಲಿ. ರೋಗಿಯ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ಕರದಿ ಶ್ರೀಮದ್ ಭಾಗವತ ಸುಶ್ರವಣಗೈದು ಭವಾಕ್ಯ ರೋಗವನ್ನು ನೀಗಿ ಶಬ್ದಾದಿ ಅಗ್ರ ವಿಷಯ ನಿಯೋಗಿಸು ದಶೇಂದ್ರಿಯ ನಿರೋಡೋ ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು ಅಂತ. ಹೀಗೆ ಭಾಗವತಾದಿ ಗ್ರಂಥಗಳನ್ನು ಶ್ರವಣ ಮಾಡೋದ್ರಿಂದಲೇ ಈ ಸಂಸಾರ ಅನ್ನ ರೋಗವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಉಪಾಯ ಇಲ್ಲ ಅಂತ ಜಗತ್ತಿಗೆ ಅಜ್ಞಾನ ಹೋಗಲಾಡಿಸ್ಕೊಳ್ಳಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ತಾನು ತನ್ನ ಗಾಯ ಆದಾಗ ಹೇಗೆ ಬೃಹಸ್ಪತ್ಯಾಚಾರನ ಕರೆಸ್ದ ಈ ರೀತಿ ಜಗತ್ತಿಗೆ ಶಿಕ್ಷಣ ಕೊಡ್ತಾನೆ. ಈ ಆಗ ಬೃಹಸ್ಪತ್ಯಾಚಾರವನ್ನು ಹೇಳಿ ಕಳಿಸ್ತಾನೆ ಈ ರೀತಿ ಆಗಿ ಹೋಗಿದೆ ನೀನು ಬರಬೇಕು ಅಂಥೇಳಿ. ಆವಾಗ ಬಂಧನ ದೇವಗುರು ಇಂದ್ರಲೋಕವ ಬಿಟ್ಟು ಅಂದಿಗಾಕ್ಷಣ ಹರಿಗೆ ಅಂದ ನೀ ಪರಿತಾನು ಇಂದಿರೇಶನಿ ನೀನು ಹಿಂದೆನ್ನ ಕರೆದಾಕಿ ಮುಂದೆ ಕಾರ್ಯಗಳೇನು ಚಂದದಲ್ಲಿ ಬೇಡೋ. ಬೃಹಸ್ಪತ್ಯಾಚಾರ ಸಾಕ್ಷಾತ್ ಭಗವಂತ ಕರಿತಾ ಇದ್ದಾನೆ. ಬಂದು ಭಕ್ತಿಯಿಂದ ಸ್ತೋತ್ರ ಮಾಡಿ ಏನು ಇವತ್ತು ನನ್ನನ್ನು ಹೇಳಿ ಕಳಿಸ್ಬಿಟ್ಟಿದೆಯಲ್ಲ ಭಗವಂತ, ಏನು ಸಮಾಚಾರ ಅಂತ ಶ್ರೀನಿವಾಸನನ್ನು ಕೇಳ್ತಾನೆ. ಶ್ರೀನಿವಾಸ ಇದುವರೆಗೆ ಏನೆಲ್ಲ ವೃತ್ತಾಂತಗಳು ನಡೆದಿರ್ತಾನಲ್ಲ ಅದನ್ನೆಲ್ಲ ಸವಿಸ್ತಾರವಾಗಿ ಭಗವಂತನಲ್ಲಿ ನಿವೇದನೆ ಮಾಡ್ತಾನೆ. ಅವಾಗ ಹೇಳ್ತಾನೆ, ನೀನು ಭಾಳ ಚರ್ಚೆ ಮಾಡ್ತಾ ಕೂಡಬೇಡ, ನೋಯ್ತಾ ಇದೆ, ಅದಕ್ಕೆ ಔಷಧಿ ಮೊದಲಿಗೆ ಹೇಳು, ಅದನ್ನು ಬಿಟ್ಟು ಆಮೇಲೆ ಉಳಿದು ಮಾತನಾಡಲ್ಲ ಯೋಗಕ್ಷೇಮದ ಬಗ್ಗೆ ಇನ್ನು ಅವ್ರಿಗೆ ಸುದ್ದಿ ಎಲ್ಲ ಆಮೇಲೆ ಮಾತಾಡೋಣಂತೆ, ಗಾಯದ ನೋವು ತೀವ್ರತೆ ಜಾಸ್ತಿ ಇದೆ ಅದಕ್ಕೆ ನೀನು ಮೊದಲಿಗೆ ಹೇಳು ಅಂತೇಳಿ. ಆಮೇಲೆ ನಂದೊಂದು ಎರಡು ಕರಾರಿದೆ ಅದನ್ನು ಕೇಳಿಸ್ಕೊಂಬಿಡು ಔಷಧಿ ಹೇಳೋಕ್ಕಿಂತ ಮುಂಚೆ. ಒಂದು ನೆತ್ತಿಗೆ ಹಿತಕರವಾಗಿರಬೇಕು ಮತ್ತು ಸುಲಭವಾಗಿರಬೇಕು, ಅಂದರೆ ಎಲ್ಲೋ ಹೋಗಿ ಕಷ್ಟಪಡೋವಂಥದ್ದು ಇರಬಾರ್ದು, ದುಡ್ಡೆತ್ತಿ ಕೊಡುವಂಥದ್ದು ಇರಲೇಬಾರ್ದು ಅಂಥೇಳಿ. ಈ ರೀತಿಯಾಗಿ ಎರಡು ಮೂರು ಕರಾರು ಕಳೀತಾನೆ. ಯಾಕಂದರೆ ವಿತ್ತ ಏನಲ್ಲಿ ಇಲ್ಲ ಅತ್ಯಂತ ರಿಕ್ತ ಅಂತೇಳಿ, ನನ್ನ ಹತ್ರ ದುಡ್ಡು ಅನ್ನೋದು ಇಲ್ಲ, ನೆತ್ತಿಗೆ ಹಿತ ಆಗಿರ್ಬೇಕು, ನೀನು ಕೊಟ್ಟ ಮೇಲೆ ಇದಕ್ಕಿಂತ ಉರಿ ಜಾಸ್ತಿ ಆಗ್ಬಿಟ್ರೆ ನಾನು ಎಲ್ಲೋಗ್ಲಿ, ಅದಕ್ಕೆ ಅದಾಗಿರಬಾರ್ದು. ಹಿತಕರವಾಗಿರಬೇಕು ಮತ್ತೆ ಸುಲಭ ಇರಬೇಕು. ಅದನ್ನು ಎಲ್ಲೋ ಹೋಗಿ ತಗೊಂಬ ಏನೋ ಮಾಡೋದು ನೂರೆಂಟು ಪ್ರೊಸೀಜರ್ ಹೇಳಿದ್ರೆ ನನ್ನ ಕೈಲಿ ಅದೆಲ್ಲ ಮಾಡೋಕ್ಕಾಗಲ್ಲ, ಇರೋದೇ ಏಕಾಂಗಿ ಒಬ್ಬನೇ ಇರೋದು ನಾನು, ಇರೋ ಹೆಂಡತಿನೂ ಬಿಟ್ಟು ಕೊಲ್ಲಾಪುರದಲ್ಲಿ ಹೋಗಿ ಸೆಟ್ಲಾಗಿ ಹೇಳೆ, ಅದರಿಂದ ಅದು ನನ್ನ ಹತ್ರ ಮಾಡೋಕ್ಕಾಗಲ್ಲ. ಇನ್ನು ದುಡ್ಡು ಕಾಸಂತೂ ಇಲ್ಲೇ ಇಲ್ಲ ನನ್ನ ಹತ್ರ, ನಾನು ಅತ್ಯಂತ ರಿಕ್ತ ಬಡವ, ಅದಕ್ಕೆ ನನ್ನ ಹತ್ರ ಅದೆಲ್ಲ ಇಲ್ಲ, ಹೀಗೆ ಸುಲಭವಾಗಿದ್ದೇನಾದ್ರು ನಿನ್ನ ಕೈಯಲ್ಲಿ ಮಾಡಲಿಕ್ಕಾದ್ರೆ ನನಗೆ ಹೇಳು ಅಂತಾರೆ. ಆವಾಗ ಬೃಹಸ್ಪತ್ಯಾಚಾರ ಹೇಳ್ತಾರೆ, ಎಕ್ಕೆ ಗಿಡದ ಹತ್ತಿಯನ್ನು ಹತ್ತಿ ಹಾಲಲ್ಲಿ ಹಾಕಿ ಅದ್ದಿ ಆ ಇದ್ರ ಮೇಲೆ ಗಾಯದ ಮೇಲೆ ಇಟ್ಟು ಅದ್ರ ಮೇಲೆ ಬಿಳಿ ವಸ್ತ್ರವನ್ನು ಸುತ್ತು ನಿತ್ಯ ಈ ಪರಿಮಾಡು ಮತ್ತೇನು ಬೇಡ ಈ ರೀತಿಯಾಗಿ ಹೇಳ್ತಾರೆ. ಆ ನಂತರದಲ್ಲಿ ಹೊಟ್ಟೆಗೆ ಒಂದಿಷ್ಟು ಪಥ್ಯ ಹೇಳ್ತಿಂತೆಲ್ಲ ಆಯುರ್ವೇದಿಕ್ ಮೆಡಿಸಿನ್ ಅದನ್ನು ಹೇಳ್ತಾರೆ. ಶಾಂತ ಸಾಮಯ ಅನ್ನ ಜೇನುತುಪ್ಪ ಸ್ವೀಕರಿಸು ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಇಲ್ಲಿ ಹತ್ತಿ ಹಣ್ಣಿನ ಹಾಲು ಹಾಕಿ ಎಕ್ಕೆ ಗಿಡದ ಎಲೆ ಇಟ್ಟು ಬಿಳಿ ವಸ್ತ್ರ ಸುತ್ತು ಈ ರೀತಿಯಾಗಿ ಹೇಳ್ತಾರೆ. ಏನು ಅಂದರೆ ತಲೆಯ ಗಾಯ ಇರೋ ಅದು ಅಜ್ಞಾನ ಅಂತ ಹೇಳಿದ್ವಿ, ಅದು ಶ್ರೀಹರಿಗಿಲ್ಲ. ಜಗತ್ತಿನಲ್ಲಿ ಅಜ್ಞಾನಿಗಳೆಲ್ಲ ನಮ್ಮಂಥ ತೃಣಜೀವರು ಇರ್ತೀವಲ್ಲ ಅವರು ಅಜ್ಞಾನಿಗಳು, ಅವರಿಗೆ ಔಷಧಿ ಯಾವ ರೀತಿ ಮಾಡ್ಕೋಬೇಕು ಈ ಥರ ಎಲ್ಲ ಆದರೆ ಅಜ್ಞಾನದಿಂದ ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಮೊದಲಿಗೆ ಬೃಹಸ್ಪತ್ಯಾಚಾರವಂಥ ಗುರುಗಳನ್ನು ಹೋಗಿ ಕಾಣಬೇಕು. ಆ ಗುರುಗಳ ಮಾರ್ಗದರ್ಶನದಿಂದ ಈ ಅಜ್ಞಾನಾದಿಗಳನ್ನ ಎಷ್ಟು ಮಟ್ಟಿಗೆ ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಆ ಜೀವನ ಸ್ವರೂಪ ಹೇಗಿರ್ತಾರೆ ಸರ್, ಗುರುಗಳು ಪೂರ ಹೇಳಿಕೊಟ್ಟರು ಶಿಷ್ಯರಿಗೆ ಹೇಳೋ ಸಾಮರ್ಥ್ಯ ಇರಲ್ಲ. ಆದ್ರಿಂದ ಗುರುಗಳನ್ನು ಕಂಡು ಪ್ರಯತ್ನ ಮಾಡಿ ಬಹಳ ಕಾಲ ಆ ಗುರುಗಳ ಸೇವೆಯನ್ನು ಮಾಡಿ ಅವರ ಕಾರುಣ್ಯವನ್ನು ಪಡೆದು ನಂತರ ವಿದ್ಯೆ ಪಡ್ಕೊಂಡು ಆಮೇಲೆ ಅನುಷ್ಠಾನ ಮಾಡೋದು, ಇಷ್ಟೆಲ್ಲ ಬಹಳ ದೊಡ್ಡ ಪ್ರೊಸೀಜರ್ ಇರುವಂಥದ್ದು ಈ ರೀತಿಯಾಗಿರೋದು. ಔಷಧಿ ಅಂದರೆ ಯಾವುದು ಅಂತ ಕೇಳಿದ್ರೆ ಶಾಸ್ತ್ರ ವಿಚಾರ, ಆ ಗಹನವಾದ ಶಾಸ್ತ್ರ ವಿಚಾರವನ್ನು ನಾವೇ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಸೆಲ್ಫ್ ಮೆಡಿಕೇಶನ್ ಇಸ್ ಪ್ರೈವೇಟೆಡ್ ಅಂತೀವಲ್ಲ ಆ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಹೋಗಬಾರ್ದು. ಗುರುಗಳ ಮುಖಾಂತರ ತಿಳ್ಕೊಂಡ್ರೆ ಮಾತ್ರ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿಯಾಗಿರಬೇಕು, ಇದು ಸುಲಭ ಆಗಿರಬೇಕು. ಏಕ್ದಮ್ ನೀವು ನ್ಯಾಯಸುಧನ ಪಾಠ ಹೇಳ್ತೀನಿ ನೀನು ಅರ್ಥ ಆಗತ್ತೇನೆ ಇಲ್ಲ, ಮೊದಲಿಗೆ ನೀನು ಈಶಾ ನಾನು ದಾಸ ಅಲ್ಲಿಂದ ಕಲಿಸ್ಬೇಕು, ಆಮೇಲೆ ಪಂಚಭೇದ ತಾರತಮ್ಯ ಅದೆಲ್ಲ ಕಲಿಸ್ಕೊಟ್ಟ ನಂತರದಲ್ಲಿ ಆಮೇಲೆ ಮಹತ್ತಾದ ಗ್ರಂಥಗಳನ್ನು ಉಪನಿಷತ್ತುಗಳನ್ನು ವೇದಗಳನ್ನು ಈ ರೀತಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಹೋಗಲೇಬೇಕು. ವಿನಃ ಮೊದಲಿಗೆ ಯಾವುದೋ ಜಟಿಲವಾದ ಗ್ರಂಥ ಹಿಡ್ಕೊಂಡು ತರ್ಕನೋ ವ್ಯಾಕರಣನೋ ಹಿಡ್ಕೊಂಡು ಕೂತ್ರೆ ಶಿಷ್ಯ ಓಡೆ ಹೋಗ್ಬಿಡ್ತಾರೆ, ಬರೋದಿಲ್ಲ. ಈ ರೀತಿಯಾಗಿ ಆಗುವಂಥದ್ದು ಅದಕ್ಕೆ ಸುಲಭವಾಗಿ ಹಂತ ಹಂತವಾಗಿ ಕಲಿಸ್ಬೇಕು. ಮೊದಲಿಗೆ ಗಹನವಾದ ಶಾಸ್ತ್ರ ವಿಚಾರಗಳನ್ನು ಹೇಳಿದ್ರೆ ಆಗಲ್ಲ, ಅದಕ್ಕೆ ಮತ್ತೆ ಸುಲಭ ಇರಬೇಕು, ಅದು ಹಿತವಾಗೂ ಇರಬೇಕು ಅಂತೇಳಿ. ದುಡ್ಡೆತ್ತಿ ಕೊಡುವಂತಹದ್ದು ಇರಬಾರದು. ಅಂದ್ರೆ ಶೀಘ್ರ ವರಪ್ರದಾಯಕರಾದ ಅನ್ಯ ದೇವತೆಗಳ ಉಪಾಸನೆ ಮೊದಲಿಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತೇಳಿ. ಯಾವ ಭಗವಂತ ಸರ್ವೋತ್ತಮ, ಉಳಿದವರೆಲ್ಲ ಅವನಿಗಿಂತ ಅವರರು, ಎಷ್ಟೆಷ್ಟು ಅವರರು ಅಂತೇಳಿ ನಿಧಾನಕ್ಕೆ ಹಂತ ಹಂತವಾಗಿ ತಿಳ್ಕೊಳ್ಳುವಂಥದ್ದು. ಮೊದಲಿಗೆ ಶೀಘ್ರ ವರಪ್ರದಾಯಕ ಅಂತೇಳಿ ಯಾವುದೋ ಕ್ಷುದ್ರ ದೇವತೆಗಳನ್ನ ಬಯಸೋದು ಈ ರೀತಿ ಆಗ್ಬಾರ್ದು. ಅದಕ್ಕೆ ದುಡ್ಡೆತ್ತಿ ಕೊಡುವಂತ ಈ ರೀತಿಯಾಗಿ ಶೀಘ್ರದಲ್ಲಿ ಫಲಪ್ರಾಪ್ತಿ ಆಗುವ ಈ ಐಚ್ಛಿಕ ಲಾಭದಿಂದ ಈ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಬಾರ್ದು ಅಂತೇಳಿ ಎಚ್ಚರಿಕೆ ಕೊಡ್ತಾರೆ. ಇನ್ನ ಹತ್ತಿಯ ಹಣ್ಣು ಅನ್ನೋದು ಕೆಂಪು ಬಣ್ಣದಲ್ಲಿ ಇರ್ತದೆ, ಅದು ರಜೋಗುಣದ ಸಂಕೇತ. ಅಲ್ಲಿ ಅಸಂಖ್ಯಾತ ಹುಳುಗಳಿರುತ್ತೆ, ಹತ್ತಿ ಹಣ್ಣಲ್ಲಿ ಅಸಂಖ್ಯಾತ ಹುಳುಗಳಿರುತ್ತೆ ಅಂತೇಳಿ ನಾವೆಲ್ಲ ಕೇಳಿದೀವಿ. ಅಂದ್ರೆ ಪರಮಾತ್ಮನ ಉದರದಲ್ಲಿ ಅಸಂಖ್ಯಾತ ಜೀವರಾಶಿಗಳಿಗೆ ಅದನ್ನು ಹೋಲಿಸ್ತಾರೆ. ಆ ಎಲೆ ಎಕ್ಕೆ ಗಿಡದ ಎಲೆ ಏನು ಅಂತ ಕೇಳಿದ್ರೆ, ಆ ಎಕ್ಕೆ ಗಿಡಕ್ಕೆ ಗಣಪತಿ ಅಭಿಮಾನಿ ಅಂತೇಳಿ ಶಾಸ್ತ್ರಕಾರ ಹೇಳ್ತಾರೆ. ಆ ಅಂದ್ರೆ ವೇದವ್ಯಾಸರಿಂದ ಮಹಾಭಾರತವನ್ನು ಕೇಳಿ ಅವರು ಅದನ್ನ ಬರೆದಿದ್ವಿ ಈ ರೀತಿಯಾಗಿ ನಾವೆಲ್ಲ ಇತಿಹಾಸದಲ್ಲಿ ಕೇಳ್ತೀವಲ್ಲ. ಹಾಗೆ ಗಣಪತಿಯ ಅನುಗ್ರಹನೂ ಬೇಕು, ನಾವೇನಾದ್ರು ವಿಷಯಗಳನ್ನ ತಿಳ್ಕೋಬೇಕು ಅಂತ ಆದ್ರೆ, ಯಾವ ಕೆಲಸ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಅಂತ ಆದ್ರೆ ಮೊದಲಿಗೆ ಗಣಪತಿಯನ್ನ ಪೂಜಿಸ್ಬೇಕು. ಹೀಗೆ ಅವುಗಳನ್ನ ಅಜ್ಞಾನ ಅನ್ನೋ ಗಾಯದ ಮೇಲೆ ನೀನೆಲ್ಲ ಹಾಕು ಅಂತೇಳಿ, ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅಜ್ಞಾನ ಬಿಳಿ ವಸ್ತ್ರವನ್ನು ಸುತ್ತು, ಆ ಗಾಯದ ಮೇಲೆ ಆ ಹಾಲೆಲ್ಲ ಹಾಕಿ ಈಗ ಮಾಡಿದ ಅಂತಂದ್ರೆ ಬಿಳಿ ವಸ್ತ್ರವನ್ನು ಸುತ್ತು ಅಂತೇಳಿ. ಅಂದ್ರೆ ಬಿಳಿ ವಸ್ತ್ರ ಅಂತ ಹೇಳಿದ್ರೆ ಬಿಳಿ ಬಣ್ಣನ ಸಾತ್ವಿಕಕ್ಕೆ ಹೋಲಿಸ್ತೀವಿ, ಕೆಂಪನ್ನ ರಜಗುಣಕ್ಕೆ ಹೋಲಿಸೋದು ಈ ತರದಲ್ಲಿ ಶಾಸ್ತ್ರದಲ್ಲಿ ಕಂಡಿದೆ. ಬಿಳಿ ವಸ್ತ್ರವನ್ನು ಸುತ್ತು ಅಂತಂದ್ರೆ ಏನು ಅಂತ ಕೇಳಿದ್ರೆ, ಸಾತ್ವಿಕ ಪುರಾಣವನ್ನ ಮೊದಲಿಗೆ ಕೇಳು ಅಂತ. ಅವಾಗ ಒಂದು ನಿಶ್ಚಯ ಜ್ಞಾನ ಬರುತ್ತೆ. ಮೊದಲಿಗೆ ತಾಮಸ ಪುರಾಣ ಅಂದ್ರೆ ರಾಜಸ ಪುರಾಣವನ್ನು ತಿಳ್ಕೊಳಕ್ ಹೋದ್ರೆ ನಮಗೆ ಮೊದಲೇ ಜ್ಞಾನ ಇರಲ್ಲ, ಮೊದಲಿಗೆ ಅದು ತಿಳಿದ ತಕ್ಷಣ ನಮ್ಗೆ ಅದೇ ಸರಿನೇನೋ ಈ ರೀತಿಯಾಗಿ ಆತರ ಸಂಶಯ ಜ್ಞಾನ ಮಿಶ್ರ ಜ್ಞಾನ ಅನ್ನೋದು ಬರ್ತಾ ಇದೆ. ಅದಕ್ಕೆ ಸಾತ್ವಿಕ ಪುರಾಣಗಳನ್ನ, ಸಾತ್ವಿಕ ಭಾಗಗಳನ್ನ ಪುರಾಣದ್ದು ನಿರಂತರವಾಗಿ ಶ್ರವಣಾದಿಗಳನ್ನ ಮಾಡು, ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ಸಾಮೆಯನ್ನ, ಶಾಂತ ಸಾಮೆಯನ್ನ ಅಂದ್ರೆ, ಇಷ್ಟೆಲ್ಲ ಜ್ಞಾನವನ್ನು ಮಾಡಿಕೊಳ್ಳೋ ಕಾಲಕ್ಕೆ ನೈವೇದ್ಯ ವೈಶ್ವದೇವಾದಿಗಳಿಂದ ಸಂಸ್ಕಾರಭೂತವಾಗಿರ್ತಕ್ಕಂಥ ಅನ್ನವನ್ನೇ ಊಟ ಮಾಡು. ಯಾಕಂದ್ರೆ ನೀವು ಊಟ ಮಾಡಿದ ಅನ್ನದ ಸೂಕ್ಷ್ಮ ಭಾಗ ಏನಿದೆ, ಮನಸ್ಸಿಗೆ ಉಪಾದಾನ ಕಾರಣವಾಗಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಉಂಟಾಗೋದಕ್ಕೆ ಕಾರಣ ಆಗತ್ತೆ. ಅದಕ್ಕೆ ಶಾಂತ ಸಾಮೆಯ ಅನ್ನ, ಅನ್ನ ಜೊತೆಗಲ್ಲಿ ಒಂದು ಶಾಂತ ಅಂತ ಒಂದು ಪದವನ್ನು ಪ್ರಯೋಗ ಮಾಡಿರುವಂಥದ್ದು ದಾಸರು. ಹಾಗೆ ಮನಸ್ಸಿಗೆ ಉಪಾದಾನ ಕಾರಣವಾಗೋದ್ರಿಂದ ಸೂಕ್ಷ್ಮ, ಇದರಿಂದ ಸಾತ್ವಿಕವಾದ ಆಹಾರವನ್ನು ಊಟ ಮಾಡಿದ್ರೆ ಮಾತ್ರ ಇಂಥ ಸತ್ಕರ್ಮಗಳಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಅದರಿಂದ ಆ ರೀತಿಯಾಗಿ ಮಾಡಬೇಕು ಅಂಥೇಳಿ. ಇನ್ನು ಜೇನುತುಪ್ಪ ಸ್ವೀಕರಿಸು ಅಂತ ಹೇಳಿದರು. ಅಂದರೆ ಜೇನು ಹುಳು ಏನು, ಎಲ್ಲ ಹೂಗಳ ಮೇಲೆ ಕೂತು ಮಕರಂದವನ್ನೆಲ್ಲ ಸಂಗ್ರಹ ಮಾಡಿ ಒಂದು ಕಡೆ ತಂದು ಇಡ್ತಾ ಇದೆ. ಅದೇನು ಅಂದರೆ ಹೂವಿನ ಅಂದ ಚಂದ ಯಾರೂ ಕೇಳೋದಿಲ್ಲ, ಅದು ತಾನೇ ತಾನಾಗಿ ಎಲ್ಲ ಹೂಗಳ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಈ ಹೂವಿನಿಂದ ಸಂಗ್ರಹಿಸು, ಈ ಹೂವಿನಿಂದ ಸಂಗ್ರಹಿಸು ಅಂತೇಳಿ ಯಾರೇನು ಡೈರೆಕ್ಷನ್ ಕೊಟ್ಟರಲ್ಲ, ಅದು ಭಗವಂತನ ಒಂದು ಲೀಲೆ ಅದು. ಆ ರೀತಿಯಾಗಿ ಅದೆಲ್ಲ ಸಂಗ್ರಹ ಮಾಡಿ ತಂದಿಡುತ್ತಲ್ಲ, ಆ ರೀತಿಯಾಗಿ ನಮ್ಮ ಹರಿದಾಸರು ಆಗಲಿ, ಆಚಾರ್ಯರಾಗಲಿ, ಜ್ಞಾನಿಗಳಾಗಲಿ, ಟೀಕಾರರಾಗಲಿ, ರಾಯರಿರ್ಬೋದು, ಈ ಥರ ಎಲ್ಲ ಮಹಾಮಹಾ ಜ್ಞಾನಿಗಳ ಪರಂಪರೆಯಲ್ಲಿ ಬೇಕಾದಷ್ಟು ಜನ ಬಂದೋಗಿದ್ದಾರೆ. ಅವರೆಲ್ಲ ಎಲ್ಲ ಶಾಸ್ತ್ರಗಳ ಸಾರವನ್ನು ತಂದು ಎಲ್ಲ ಕೃತಿಗಳಲ್ಲೇ ಅಡಗಿಸಿಟ್ಟಿದ್ದಾರೆ. ಅದು ಜೇನುತುಪ್ಪ. ಅಲ್ಲಿ ಜಟಿಲವಾಗಿರ್ತಕ್ಕಂಥ ಜೇನನ್ನು ಆ ಹೂವಿನಿಂದ ನಾವೇ ಸಂಗ್ರಹ ಮಾಡ್ಲಿಕ್ಕೆ ಬರಲ್ಲ, ಆ ಜೇನು ಆ ಕೆಲಸವನ್ನು ಮಾಡಿ ತಂದು ಒಂದು ಕಡೆ ಗುಡ್ಡೆ ಹಾಕಿರುತ್ತಲ್ಲ, ಹಾಗೆ ಶಾಸ್ತ್ರಗಳಿರ್ತಕ್ಕಂಥ ಕಠಿಣವಾದ ಗಹನವಾದ ವಿಷಯಗಳನ್ನೆಲ್ಲ ಈ ಪರಂಪರೆಯಲ್ಲಿ ಬಂದ ಶ್ರೀಮದ್ ಆಚಾರ್ಯರಿಂದ ಹಿಡಿದು ಎಲ್ಲ ಹರಿದಾಸರ ತನಕ ತಾರತಮ್ಯದಿಂದ ಎಲ್ಲ ಮಹಾಮಹಾ ಜ್ಞಾನಿಗಳೆಲ್ಲ ಅದನ್ನು ಜೇನು ಹೆಂಗೆ ಸಂಗ್ರಹ ಮಾಡುತ್ತೋ ಆ ರೀತಿಯಲ್ಲಿ ಸಂಗ್ರಹ ಮಾಡಿ ಸುಲಭವಾದ ರೀತಿಯಲ್ಲಿ ಅದನ್ನು ಈ ರೀತಿಯಾಗಿ ಕವಿತೆಗಳಲ್ಲಿ, ಇದರಲ್ಲಿ ಗ್ರಂಥಗಳಲ್ಲಿ ಅಡಗಿಸಿಟ್ಟಿರ್ತಾರಲ್ಲ, ಅದನ್ನು ನೀನು ಸ್ವೀಕಾರ ಮಾಡು. ಆವಾಗ ನಿನಗೆ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ, ಅಜ್ಞಾನ ಅನ್ನೋದು ಹೋಗ್ತಾ ಇದೆ. ಇದೇ ನಿನ್ನ ಗಾಯಕ್ಕೆ ಔಷಧಿ, ಜಗತ್ತಿನಲ್ಲಿ ಈ ರೀತಿ ಮಾಡಿ, ಈ ರೀತಿಯಾಗಿ ಸಂದೇಶವನ್ನು ಕೊಡ್ತಾರೆ. ಆಯಿತು, ಅವನು ಭಗವಂತ ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೋಬೇಕು ಅಂತೆಲ್ಲ ಗುರುಗಳು ಹೇಳ್ತಾರೋ ಅದೇ ರೀತಿಯಾಗಿ ಮಾಡ್ತಾನೆ ಅಂತೆಲ್ಲ ಕೇಳ್ತೀವಿ. ಮುಂದೆ ಅವನು ರಾಮಾವತಾರ, ಕೃಷ್ಣಾವತಾರ ಎಲ್ಲ ಲೀಲೆಗಳನ್ನು, ವೈಭವಗಳನ್ನು ತೋರಿಸ್ತಾನೆ. ಪುತ್ತವೇ ಕೌಸಲ್ಯ ತಿಂತಿಣಿಯು ದಶರಥನು ಮತ್ತೆ ಶೇಷಾದ್ರಿ ಸೌಮಿತ್ರಿ ಏನು ಧರಿಸುವನು, ಸುತ್ತ ವೆಂಕಟಗಿರಿ ಉತ್ತಮ ಯೋಧ್ಯ ಸರ್ವೋತ್ತಮನು ಸಾರಾಮಮೂರ್ತಿಯಾಗಿರುವ, ಈ ರೀತಿಯಾಗಿ ಅಲ್ಲೇ ರಾಮಾವತಾರದ ಎಲ್ಲ ವೈಭವವನ್ನು ಅನುಸಂಧಾನ ಮಾಡ್ತಾನೆ. ಮತ್ತೆ ಪುತ್ತವೇ ದೇವಕಿಯು ತಿಂತಿಣಿಯು ಸದೇವ ಮತ್ತೆ ಶೇಷಾದ್ರಿ ಬಲಭದ್ರನೇ ಧರಿಸುವನು, ಸುತ್ತ ವೆಂಕಟಗಿರಿಯು ಉತ್ತಮ ಮಧುರ ಸರ್ವೋತ್ತಮನು ಸಾ ಕೃಷ್ಣಮೂರ್ತಿಯಾಗಿರುವ, ಈ ರೀತಿಯಾಗಿ ರಾಮ ಕೃಷ್ಣ ಎಲ್ಲ ಲೀಲೆಗಳನ್ನು, ಪರಮಾತ್ಮನಿಗೆ ಅನಂತ ಅವತಾರಗಳು, ಅನಂತ ಲೀಲೆಗಳು, ಅದನ್ನೆಲ್ಲ ಅಲ್ಲೇ ಚಿಂತನೆ ಮಾಡಿಕೊಂಡು ಭಗವಂತ ಅಲ್ಲೇ ಇರ್ತಾನೆ. ಎಲ್ಲ ಜ್ಞಾನಿಗಳಿಗೆ ಅವರವರ ಯೋಗ್ಯತಾನುಸಾರ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ನಡೆದಿದೆ. ಇಂಥ ಮಹಾಮಹಿಮೆಯಿಂದ ಕೂಡಿರ್ತಕ್ಕಂಥ ವೆಂಕಟಾಚಲ ಪರ್ವತಕ್ಕೆ ಯಾರು ಶ್ರೀನಿವಾಸನ ದರ್ಶನಕ್ಕಾಗಿ ಹೋಗಲು ಅಪೇಕ್ಷೆ ಮಾಡ್ತಾರೋ ಅವರ ಎಲ್ಲ ಸರ್ವ ದುರಿತಗಳು ಕೂಡ ಉಪಶಮನ ಆಗ್ತಾ ಇದೆ. ಭಗವಂತ ಎಲ್ಲ ಅವರ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸ್ತಾನೆ ಅಂತ ತಿಳಿಸ್ಕೊಡ್ತಾನೆ. ಮುಂದೆ ಮುಂದಿನ ವಿಷಯ, ಒಂದು ದಿನ ವೆಂಕಟಪತಿಯು ವರದಿಂದ ಋಣೋದಯದಲೆದ್ದನು, ಮುಂದೆ ಕೌಶದವನ್ನು ತರಬೇಕೆಂದು ತೆರಳಿದನು. ಇದುವರೆಗೆ ಬೃಹಸ್ಪತ್ಯಾಚಾರ್ಯದಿಂದ ಔಷಧ ಏನು ಅಂತೆಲ್ಲ ತಿಳ್ಕೊಂಡಾಯ್ತು. ಈಗ ಔಷಧವನ್ನು ಸಂಗ್ರಹ ಮಾಡ್ಬೇಕಲ್ಲ, ಅದಕ್ಕೆ ಒಂದಿನ ಬೆಳಗ್ಗೆ ಅರುಣೋದಯ ಕಾಲಕ್ಕೆ ಶ್ರೀನಿವಾಸ ಹೋತದಿಂದ ಹೊರಗೆ ಬಂದು ಆ ಬೃಹಸ್ಪತ್ಯಾಚಾರ್ಯ ಏನ್ ತಿಳಿಸ್ಕೊಟ್ಟಿದ್ರು, ಆ ಔಷಧವನ್ನು ಸಂಗ್ರಹ ಮಾಡ್ಬೇಕು ಅಂತ ಹೊರಡ್ತಾನೆ. ಅವಾಗ ವರಾಹ ರೂಪಿ ಪರಮಾತ್ಮನ ಭೇಟಿ ಆಗ್ತಾ ಇದೆ, ದರ್ಶನ ಆಗ್ತಾ ಇದೆ. ಅದು ತನ್ನದೇ ಇನ್ನೊಂದು ರೂಪ, ಭಗವಂತ ತನ್ನದೇ ಇನ್ನೊಂದು ರೂಪವನ್ನ ಅನಂತ ರೂಪಗಳು ಅಂತ ಹೇಳಿದ್ವಿ. ಆ ರೀತಿಯಾಗಿ ದರ್ಶನ ಆದಾಗ ಉಭಯ ಕುಶಲೋಪರಿ ಎಲ್ಲ ಮಾತಾಡ್ತಾರೆ. ವಿಚಾರ ಮಾಡಿದಾಗ ಹೇಳ್ತಾನೆ, ನಾನು ಈ ರೀತಿ ಔಷಧಿಗಾಗಿ ಬಂದಿದ್ದೀನಿ, ಈ ರೀತಿ ಎಲ್ಲ ನಂಗೆ ಆಗೋಗಿದೆ ಅಂತೇಳಿ ಎಲ್ಲ ಕಣ್ಣೀರು ಹಾಕ್ತಾರೆ ವರಾಹ ನಮ್ಮದು ಶ್ರೀನಿವಾಸ. ಅವಾಗ ಶ್ರೀನಿವಾಸನ ದುಃಖವನ್ನು ನೋಡಿ ವರಾಹ ರೂಪಿ ಪರಮಾತ್ಮ ಹೇಳ್ತಾನೆ, ದುಃಖವನ್ನು ಇನ್ನೊಬ್ಬರ ಹತ್ರ ಹಂಚ್ಕೊಂಡ್ರೆ ಕಡಿಮೆ ಆಗತ್ತೆ, ನಾವೇ ಒಳಗೆ ದುಃಖದಿಂದ ಕುದಿತಾ ಇದ್ರೆ ಅದಿದಲ್ಲ. ಆಮೇಲೆ ಕೇಳೋರು ಅಷ್ಟೇ, ನಾವು ಯಾರ್ದೋ ಮುಂದೆ ದುಃಖ ಹೇಳ್ಕೊತಿರ್ತೀವಿ, ಅವರು ಸಹನೆಯಿಂದ ಅದಕ್ಕೆ ಪರಿಹಾರ ಸೂಚಿಸೋ ರೀತಿಯ ಆ ರೀತಿಯಾಗಿ ಕೇಳಬೇಕೆ ಹೊರತು ಉಳಿದಂತೆ ಅಲ್ಲ ಅಂಥೇಳಿ. ಯಾಕೆ ವರಾಹನ ಹತ್ರನೇ ಹೇಳ್ಕೊಂಡ ಭಗವಂತ ದುಃಖನೆಲ್ಲ, ಇನ್ಯಾರು ಸಿಗ್ಲಿಲ್ವಾ ಅವನಿಗೆ ಅಂದ್ರೆ, ನಾವು ಏನಾರ ಕೇಳೋದಾದ್ರೆ ಭಗವಂತನನ್ನೇ ಬಿಡ್ಬೇಕು, ನೀಚರನ್ನ ಅಪೇಕ್ಷೆ ಮಾಡಿದ್ರೆ ಏನು ಸಿಗಲ್ಲ ಅಂತೇಳಿ. ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ, ಕೇಚರ ವಾಚರಾಚರ ಮಂದ ಕಮೋಚಿಸುತ್ತಿದ್ದು ಹೇಳ್ತೀವಲ್ಲ, ನೀಚರಲ್ಲಿ ಹೋಗಿ ಎಂದಿಗೂ ಯಾಚನೆ ಮಾಡಬಾರ್ದು, ಏನನ್ನೇ ಕೇಳೋದಾದ್ರೂ ಭಗವಂತನನ್ನೇ ಕೇಳಬೇಕು ಅನ್ನೋ ತತ್ವವನ್ನು ಅಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ಯಾಕಂದ್ರೆ ನಮಗಿಂತ ಕಡಿಮೆಯವರಲ್ಲಿ ನಾವು ಏನಾದ್ರು ಜ್ಞಾನವನ್ನು ಯಾಚನೆ ಮಾಡ್ಲಿಕ್ಕೆ ಹೋದ್ರೆ ಒಂದೋ ಮಿಶ್ರ ಜ್ಞಾನ ಇಲ್ಲ ಮಿಥ್ಯ ಜ್ಞಾನಾದಿಗಳು ಬರ್ತಾ ಇದೆ, ಅಲ್ಲಿವರೆಗೆ ಅಪ್ಪಿತಪ್ಪಿ ನಿಶ್ಚಯ ಜ್ಞಾನ ದೇವರ ದೈವದಿಂದ ಬಂದಿದ್ರು ಕೂಡ ಸ್ವಲ್ಪ ಅದು ಅಲ್ಲಾಡೋ ಸಂದರ್ಭ ಇರ್ತದೆ, ಅದ್ರಲ್ಲಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಆದ್ರಿಂದ ನೀಚರಲ್ಲಿ ಹೋಗಿ ಎಂದಿಗೂ ಜ್ಞಾನಕ್ಕಾಗಿ ನಾವು ಅಪೇಕ್ಷೆ ಮಾಡಬಾರ್ದು. ಏನೇ ಕೊಟ್ಟರು ಕೂಡ, ನಾವು ಯಾವ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದ್ರು ಕೂಡ ಅವರೆಲ್ಲರೂ ಅಸ್ವತಂತ್ರನೇ, ಭಗವಂತನ ನಿಮಿತ್ತದಲ್ಲೇ ಅವರೆಲ್ಲ ನಮಗೆ ವರವನ್ನು ಪ್ರದಾನ ಮಾಡಬಲ್ಲರೆ ಹೊರತು ಎಲ್ಲವನ್ನು ಕೊಡುವವನು ಭಗವಂತನೇ. ಅದಕ್ಕೆ ಮೋಕ್ಷ ಮಿಜ್ಜೆ ಜನಾರ್ದನ ಅಂತ ಹೇಳಿ, ಆರೋಗ್ಯ ಬೇಕು ಅಂದ್ರೆ ಸೂರ್ಯನನ್ನು ಉಪಾಸನೆ ಮಾಡ್ರಿ, ಜ್ಞಾನ ಬೇಕು ಅಂದ್ರೆ ರುದ್ರದೇವರನ್ನ ಉಪಾಸನೆ ಮಾಡ್ರಿ, ಧನ ಸಂಪತ್ತು ಐಶ್ವರ್ಯ ಬೇಕು ಅಂತ ಆದ್ರೆ ಅಗ್ನಿಯನ್ನು ಉಪಾಸನೆ ಮಾಡ್ರಿ, ಮೋಕ್ಷ ಬೇಕು ಅಂದ್ರೆ ಜನಾರ್ದನನ್ನ ಭಗವಂತನನ್ನೇ ಕೇಳಬೇಕು, ಈ ರೀತಿಯಾಗಿ ಶಾಸ್ತ್ರಕಾರ ತಿಳಿಸ್ಕೊಡ್ತಾರೆ. ಹಾಗೆ ಏನು ಕೇಳೋದಾದ್ರೂ ನನ್ನನ್ನೇ ಕೇಳ್ರಿ ಅಂತ ಹೇಳಿ ಭಗವಂತ ತೋರಿಸ್ತಾ ಇದ್ದಾನೆ. ಅನ್ಯ ದೇವತೆಗಳನ್ನ ಅಲ್ಪ ಸುಖದ ಅಪೇಕ್ಷೆಯಿಂದ ಉಪಾಸನೆ ಮಾಡಬೇಡ್ರಿ, ಅಂತರ್ಯಾಮಿತ್ವೇನ ಅವರಿಗೂ ಆ ಶಕ್ತಿಯನ್ನು ಕೊಟ್ಟವನು ನಾನೇ, ಈ ರೀತಿಯಾಗಿ ತಿಳಿಸಿ ಶ್ರೀನಿವಾಸ ವರಾಹನಂತರ ಮಾತಾಡಿರೋ ವಿಷಯದಿಂದ ನಮಗೆ ಲೋಕಕ್ಕೆ ತಿಳಿಸ್ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಪುಷ್ಪವೃಷ್ಟಿಯನ್ನ ಸುರಿಸ್ತಾ ಆದ ನಂತರ ವರಾಹ ಮಾತಾಡಿಸ್ತಾನೆ, ಯಾಕೆ ವೈಕುಂಠವನ್ನು ಬಿಟ್ಟು ನೀನು ಇಲ್ಲಿಗೆ ಬಂದು ಅಂತೇಳಿ. ಅದಕ್ಕೆ ಕಲಿಯುಗ ಮುಗಿಯುವ ತನಕ ನಾನು ಇಲ್ಲಿ ಇರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ, ಎಲ್ಲ ಭಕ್ತ ಜನಕ್ಕೆ ಅನುಗ್ರಹ ಮಾಡಬೇಕು ಅಂತೇಳಿ ಬಂದಿದ್ದೀನಿ, ನೀನು ಅದಕ್ಕಾಗಿ ಸ್ವಲ್ಪ ಸ್ಥಳವನ್ನು ಕೊಡಬೇಕು ಅಂತೇಳಿ ವರಾಹನನ್ನು ಪ್ರಾರ್ಥನೆ ಮಾಡ್ತಾನೆ. ಅವಾಗ ಹೇಳ್ತಾರೆ, ಅನ್ಯರನ್ನು ಯಾಚನೆ ಮಾಡಬಾರದು ಅಂತ ನಿನ್ನನ್ನು ನಾನು ಕೇಳಿದ್ದು, ನೀನು ಸ್ಥಳವನ್ನು ಕೊಡಬೇಕು ಅಂತ. ತನ್ನದೇ ಇನ್ನೊಂದು ರೂಪ ಆದರೆ ಪ್ರಾರ್ಥನೆ ಯಾಕೆ ಅಂದರೆ, ಒಂದು ಕೆಲಸ ಆಗಬೇಕು, ನಾನು ಆರ್ಡರ್ ಮಾಡಿದ್ರೆ ಯಾರು ಕೊಡಲ್ಲ, ನಾವು ಅದವರನ್ನು ರಿಕ್ವೆಸ್ಟೇ ಮಾಡಬೇಕು. ಈಗ ಪರಮಾತ್ಮನಷ್ಟು ಅಷ್ಟೇ, ಇಷ್ಟೆಲ್ಲ ವೇದೋಕ್ತವಾದ ಕರ್ಮಗಳನ್ನು ನಾನು ಮಾಡಿದ್ದೀನಿ, ನೀನು ಇದೆಲ್ಲ ವಿಧಿ ಇದು ನಿಷೇಧ ಎಲ್ಲ ತಿಳಿಸ್ಕೊಟ್ಟಿದ್ಯಾ, ಅದರಿಂದ ನನಗೆ ಮೋಕ್ಷ ಕೊಟ್ಬಿಡು ಅಂದರೆ ಕೊಡಲ್ಲ. ಭಗವಂತ ಯಾರ ಮೇಲೆ ಇಚ್ಛೆ ಮಾಡ್ತಾನೋ ಅವರಿಗೆ ಮಾತ್ರ ಮೋಕ್ಷ, ಅಮಯ ವೇಷ ಉಣತೆ ತೇನ ಲಭ್ಯ ಅಂತೆ. ಹೀಗೆ ಭಗವಂತನ ಅನಂತ ರೂಪಗಳಲ್ಲಿ ಅನಂತ ಅವತಾರಗಳಲ್ಲಿ ಜೀವರ ಉದ್ಧಾರಕ್ಕೆ ಬೇಕಾಗಿರೋದು ಅವನ ಗುಣಗಳಲ್ಲಿ ಕಾರುಣ್ಯನೇ ಮೊದಲಿಗೆ ಬೇಕು. ಅದನ್ನ ಭಗವಂತ ಯಾರ ಮೇಲೆ ಕಾರುಣ್ಯವನ್ನು ಮಾಡ್ತಾನೋ ಅವರಿಗೆ ಮಾತ್ರ ಮೋಕ್ಷ ಅನ್ನೋದು ಪ್ರಾಪ್ತಿ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಭಗವಂತ ವರಾಹನ ಹತ್ರ ಪ್ರಾರ್ಥನೆ ಮಾಡ್ತಾನೆ ಹೊರತು ನೀನೇ ನನಗೆ ಕೊಟ್ಬಿಡು ಈ ರೀತಿಯಾಗಿ ಮಾಡುವಂಥದ್ದಲ್ಲ ಅಂಥೇಳಿ. ಅವಾಗ ವರಾಹ ಕೇಳ್ತಾನೆ, ಎಷ್ಟು ಹೊನ್ನು ಕೊಡ್ತೀನಿ ನೀನು ಅಂಥೇಳಿ. ಅವಾಗ ಹೇಳ್ತಾನೆ, ನಾನು ಬಡವ, ನನ್ನ ಹತ್ರ ಏನಿಲ್ಲ, ಹೇಳ್ತೀನಲ್ಲ ಹೆಂಡ್ತಿನೂ ಅಲ್ಲಿ ಹೋಗಿದ್ದಾಳೆ, ಕೊಲ್ಲಾಪುರದಲ್ಲಿದ್ದಾಳೆ, ನಾನು ಅಡವಿ ಪಾಲಾಗಿದ್ದೀನಿ, ಇನ್ನು ನಾನು ಇಲ್ಲಿಗೆ ಹೊನ್ನು ಎಲ್ಲಿಂದ ಕೊಡಲಿ ಅಂತ. ಅದಕ್ಕೆ ವರಾಹ ಹೇಳ್ತಾನೆ, ಬಡವ ನೀನಾದರೆ ಏನೋ, ಬಡವರಲ್ಲ ನಿನ್ನ ಭಕ್ತರು, ಮುಡುಪೋ ತಂದ ಮೇಲೆ ಕೊಡು ನೀ ಶ್ರೀಲಕ್ಷ್ಮೀಕಾಂತ. ನೀನು ಬಡವನಾದ್ರೆ ಏನಪ್ಪ, ನೀನು ಅಸಂಖ್ಯಾತ ಭಕ್ತರಿದ್ದಾರೆ, ಮಹಾಮಹಾಜ್ಞಾನಿಗಳು, ಒಬ್ರಕ್ಕಿಂತ ಒಬ್ರು ಐಶ್ವರ್ಯವಂತರು, ಜ್ಞಾನ ಐಶ್ವರ್ಯ ಇರೋರೇ ಬೇಕಾದಷ್ಟು ಜನ ಇದ್ದಾರೆ, ಅಂಥವರೆಲ್ಲ ನಿನ್ನ ದರ್ಶನಕ್ಕೆ ಬಂದಾಗ ಮುಡುಪು ತಂದು ತಂದು ತಂದು ಕೊಡ್ತಾರಲ್ಲ, ಅವರೆಲ್ಲ ಕೊಟ್ಟ ಮೇಲೆ ನನಗೆ ಅದನ್ನು ಕೊಡು ಅಂತೇಳಿ. ಹೀಗೆ ಹೇಗೆ ಜನ ವೈದ್ಯರ ಹತ್ರ ಹೋಗಿ ಅವರ ರೋಗ ಪರಿಹಾರಕ್ಕೆ ಒಂದಿಷ್ಟು ಮೌಲ್ಯವನ್ನು ಕೊಟ್ಟು ಪರಿಹಾರ ಮಾಡ್ಕೋತಾರೋ ಅದೇ ರೀತಿಯಾಗಿ ನಿನ್ನ ಭಕ್ತರೆಲ್ಲ ಮುಡುಪು ತಂದು ಕೊಟ್ಟ ನಂತರದಲ್ಲಿ ನಾನು ಅದನ್ನು ಸ್ವೀಕಾರ ಮಾಡಿ ಆಮೇಲೆ ನಿನ್ನ ಜಾಗ ಕೊಡ್ತೀನಿ, ಇಲ್ಲ ನೀನು ಆಮೇಲೆ ನನಗೆ ಅದನ್ನು ತಂದು ಮುಟ್ಟಿಸು, ಈ ರೀತಿಯಾಗಿ ಶ್ರೀನಿವಾಸ ವರಾಹ ಶ್ರೀನಿವಾಸನಿಗೆ ಹೇಳ್ತಾನೆ. ಅವಾಗ ಶ್ರೀನಿವಾಸರು ಕೂಡ ಭಕ್ತರಿಂದ ಅವರ ಎಲ್ಲ ಪಾಪಗಳನ್ನು ತಾನು ಕಸಿದು ಜಗತ್ತಿಲ್ಲ ಜೀವರನ್ನು ಅನುಗ್ರಹ ಮಾಡ್ತಾನೆ, ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ. ಮುಡುಪು ಅಂದ್ರೆ ಅವನು ನಾವು ಹೋಗಿ ಹರಕೆ ಹಾಕ್ಬೇಕು, ಕಾಣಿಕೆ ಹಾಕ್ಬೇಕು ಅಂತ ಅವ್ನು ನಿರೀಕ್ಷೆ ಮಾಡಿಲ್ಲ. ಜಗತ್ತಿನಲ್ಲಿ ಲಕ್ಷ್ಮೀದೇವಿಗೂ ಐಶ್ವರ್ಯ ಪ್ರದಾನ ಮಾಡಿದವನು ಭಗವಂತನೇ, ನಾವು ನಾವೆಲ್ಲ ಒಂದು ತಿರುಪತಿ ಯಾತ್ರೆಗೋ ಇನ್ನೆಲ್ಲಿಗೋ ಒಂದು ಕ್ಷೇತ್ರಕ್ಕೆ ಹೋಗ್ತಿದ್ದೀವಿ ಅಂತ ಆದರೆ ಆ ಹೋಗೋ ಸಲುವಾಗಿ ಇಷ್ಟು ಸತ್ಕರ್ಮಗಳನ್ನು ಮಾಡಿ ಅಂತ ಸ್ವಯಂ ವ್ಯಕ್ತ ಕ್ಷೇತ್ರಕ್ಕೆ ಹೋಗಿ ಅದನ್ನು ಅರ್ಪಣೆ ಮಾಡಬೇಕು. ಆ ಮುಡುಪನ್ನು ನೀನು ತೊಗೊಂಡು ಬಾ ಅಂತೇಳಿ ನಿನ್ನ ಭಕ್ತರಿಂದ ಎಲ್ಲ ಒಳ್ಳೆ ಸುಕೃತವಾಗಿರ್ತಕ್ಕಂಥ ಕರ್ಮಗಳನ್ನು ನನ್ನ ಅಧೀನದಿಂದ ನಡೆಸಲ್ಪಟ್ಟಿದೆಯಲ್ಲ ಅದನ್ನೆಲ್ಲ ನನ್ನಲ್ಲಿ ಬಂದು ಸಮರ್ಪಣೆ ಮಾಡುವಂತೆ ಅವರಿಗೆ ಆಜ್ಞಾಪಿಸು ಅಂತ ಹೇಳಿ ಅದಕ್ಕೆ ಹೇಳ್ತಾನೆ ಶ್ರೀನಿವಾಸ, ನಿನ್ನ ದರ್ಶನವು ಮುಂಚೆ ನಿನ್ನ ತೀರ್ಥದಲ್ಲೇ ಸ್ನಾನ, ಎಲ್ಲ ಈ ಎಲ್ಲ ಭಾಗ್ಯವನ್ನು ನಿನಗೆ ಕೊಟ್ಟಿದ್ದೀನಿ, ನಿನ್ನ ಅಭಿಷೇಕವು ಮುಂಚೆ ಶ್ರೀಧರಣಿಕಾ ಅಂತ ಅಂತೇಳಿ ನಿನಗೆ ಮೊದಲು ನೈವೇದ್ಯ, ನಿನಗೆ ನಿನ್ನ ತೀರ್ಥದಲ್ಲೇ ಜನಸ್ನಾನ ಮಾಡ್ತಾರೆ, ಆ ನಂತರ ಬಂದು ನನ್ನ ದರ್ಶನಾದಿಗಳನ್ನೆಲ್ಲ ಮಾಡ್ತಾರೆ ಅಂತೇಳಿ. ಏನು ಮುಂಚೆ ಅವನ ದರ್ಶನ ಅಥವಾ ಅವನ ತೀರ್ಥದಲ್ಲಿ ಸ್ನಾನ ಅಂತ ಏನು ಅಂತ ಕೇಳಿದ್ರೆ, ವರಾಹ ತೀರ್ಥ ಕ್ಷೇತ್ರ ಅಂದರೆ ಅಲ್ಲಿ ವರಾಹನ ದರ್ಶನ ಅಥವಾ ಆ ವರಾಹ ತೀರ್ಥದಲ್ಲಿ ಮೊದಲಿಗೆ ಸ್ನಾನ ಆಗಬೇಕು ಅಂದರೆ ತೀರ್ಥ ಅಂದರೆ ಶಾಸ್ತ್ರ, ಈ ಶಾಸ್ತ್ರದಲ್ಲಿ ಹೇಳೋದು ತೀರ್ಥ ಅಂತಲ್ಲ ಶಾಸ್ತ್ರ ಅಂದರೆ ಶಾಸ್ತ್ರ ದರ್ಶನ ಮೊದಲಿಗೆ ಆಗಬೇಕು, ಶಾಸ್ತ್ರ ದರ್ಶನ ಆದ ನಂತರದಲ್ಲಿ ನನ್ನ ದರ್ಶನ ಅಂತ ಶ್ರೀನಿವಾಸ ಹೇಳೋ ರೀತಿ. ಅಂದರೆ ಯಾವ ಕ್ಷೇತ್ರಕ್ಕೆ ಹೋಗ್ತಿದ್ವಿ, ಅಲ್ಲಿ ಯಾವ ಪ್ರತಿಮಾ ಇದೆ, ಅದು ಸ್ವಯಂ ವ್ಯಕ್ತರು ಅಥವಾ ಯಾವ ಮಹನೀಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಿತ್ತು, ಯಾವಾಗಾಯಿತು, ಅಲ್ಲಿ ಸೇವಾದಿಗಳನ್ನು ಮಾಡಿ ಯಾರ್ಯಾರು ಎಂತೆಂಥ ಸುಕೃತಗಳನ್ನು ಹೊಂದಿದ್ರು, ಎಂತೆಂಥ ಪಾಪಗಳಿಂದ ಎಲ್ಲ ದೂರ ಆದ್ರು, ಈ ರೀತಿ ಎಲ್ಲ ಮಹಿಮೆಯನ್ನು ತಿಳಿದುಕೊಂಡು ಆಮೇಲೆ ಶಾಸ್ತ್ರಜನ್ಯ ಜ್ಞಾನವನ್ನು ಪಡ್ಕೊಂಡ ನಂತರದಲ್ಲಿ ಭಗವಂತನನ್ನು ನೋಡಬೇಕು, ಆವಾಗ ಯಥಾರ್ಥ ಜ್ಞಾನ ಬರಲಿಕ್ಕೆ ಬರ್ತಾ ಇದೆ, ಆವಾಗ ಶ್ರೀನಿವಾಸನ ದರ್ಶನಕ್ಕೆ ಅರ್ಹತೆ ಅನ್ನೋದು ಬರ್ತಾ ಇದೆ. ಹಾಗೆ ವರಾಹನನ್ನ ಜ್ಞಾನದಾತ ಅಂತ ಜ್ಞಾನದಾತ ಅಂತೇಳಿ ಎಲ್ಲ ಶಾಸ್ತ್ರಗಳು ಕೂಡ ವರ್ಣನೆ ಮಾಡ್ತಾ ಇದೆ. ಅದರಿಂದ ಯೋಗ್ಯ ಗುರುಗಳ ಮೂಲಕ ಏನು ಜ್ಞಾನ ಪಡ್ಕೋತೀವಲ್ಲ ಅದೇ ತೀರ್ಥಕ್ಷೇತ್ರ ಯಾತ್ರೆ ಅಂತ ಶಾಸ್ತ್ರ ಹೇಳೋದು, ಅದು ಮೊದಲು ಮುಖ್ಯವಾಗಿ ತೀರ್ಥಕ್ಷೇತ್ರ ಯಾತ್ರೆ ಅಂತೇಳಿ. ಹೀಗೆ ಶಾಸ್ತ್ರಜನ್ಯ ಜ್ಞಾನವನ್ನು ಪರೋಕ್ಷ ಜ್ಞಾನ ಅಂತ ಹೇಳೋದು, ಅದನ್ನು ಮೊದಲು ಶ್ರವಣಾದಿಗಳು ಮನರಾದಿಗಳು ನಿರಂತರ ಆಮೇಲೆ ಮಾಡಿದಾಗ ನಿರಂತರ ಇದರಿಂದ ಧ್ಯಾನ ಅನ್ನೋದು ಮಾಡಲಿಕ್ಕೆ ಬರ್ತಾ ಇದೆ. ಆ ನಂತರದಲ್ಲಿ ಭಗವಂತನ ದರ್ಶನ ಈ ರೀತಿಯಾಗಿ ಆಗೋದು ಅಂಥೇಳಿ. ಹಾಗೆ ಇದೆಲ್ಲ ಆದ ನಂತರದಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಪರಮಾತ್ಮ ಆ ಭೂಮಿಯನ್ನು ವರಾಹ ರೂಪದಿಂದ ತಂದು ಮೇಲಿಟ್ಟಿದ್ದು ಇದೆಲ್ಲ ಕೇಳ್ತೀವಿ. ಆ ವರಾಹ ರೂಪವನ್ನು ಆ ಸ್ವಾಮಿ ಪುಷ್ಕರಣಿಯ ವಾಯುವ್ಯ ಮೂಲೆಯಲ್ಲಿ ಬ್ರಹ್ಮದೇವರದ್ದು ಬಂದು ಪ್ರತಿಷ್ಠಾಪನೆ ಎಲ್ಲ ಮಾಡುತ್ತಾರೆ, ಅದರಿಂದ ಅದು ವರಾಹ ತೀರ್ಥ ಈ ರೀತಿಯಾಗಿ ಪ್ರಸಿದ್ಧಿಯಾಗಿರೋದು ಅಂಥೇಳಿ. ಆವಾಗ ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವನು ಹೇಳ್ತಾನೆ, ನಾನು ಜಾಗ ಕೊಡ್ತೀಯ ಇಲ್ಲೋ ಹೇಳು, ನೀವು ಬರೀ ಬೇರೆ ಕಥೆನೇ ಹೇಳ್ತಿದ್ಯಲ್ಲ ಅಂತ ಶ್ರೀನಿವಾಸ ವರಾಹ ಅಂತ ಕೇಳ್ತಾನೆ. ಮತ್ತಾಗಿ ಬರಿ ಮಾತಾಡುವೆ ಹೊತ್ತು ಬಹಳಾಯಿತು ನನಗೆ, ಪದ್ಯಕ್ಕೆ ತಡವಾಯಿತೇಳೋ ಶ್ರೀಧರಣಿಕಾಂತ. ನನಗೆ ಪದ್ಯದ ಔಷಧಿ ಎಲ್ಲ ತಗೋಬೇಕು, ಬೇಗ ಊಟ ಆಗಬೇಕು, ಇಷ್ಟೆಲ್ಲ ನಿಯಮ ಇದೆ ಬೃಹಸ್ಪತ್ಯಾಚಾರ ಎಲ್ಲ, ನಂಗೆ ಇಷ್ಟೆಲ್ಲ ಕಂಡೀಷನ್ ಹೇಳಿದ್ದಾರೆ, ನೀನು ಇನ್ನೂ ಕಾಲ ಕಳಿಬೇಡ ಮಾತಾಡಿ, ಭೂಮಿ 100 ಪಾದ ಭೂಮಿ ಬೇಕಾಗಿದೆ ನನಗೆ, ಅಷ್ಟು ಕೊಡ್ತೀಯೋ ಇಲ್ಲೋ ಅಂತೇಳಿ ಅವಾಗ 100 ಪಾದ ಅಳತೆ ಮಾಡಿ ಶ್ರೀನಿವಾಸನಿಗೆ ಕೊಟ್ಟು, ಇಪ್ಪಟ್ಟಿನ ನೀನು ಸ್ವಸ್ಥದಿಂದ ಇರು, ಅದೇನೇನು ಬೃಹಸ್ಪತ್ಯಾಚಾರ ಎಲ್ಲ ಉಪದೇಶ ಮಾಡಿದಾರಲ್ಲ, ನೀನು ಆ ಎಲ್ಲ ಔಷಧಿ ಪಥ್ಯ ಮಾಡಿಕೊಂಡು ನೀನು ಆರಾಮಾಗಿ ಸ್ವಸ್ಥದಿಂದ ಇರೋ ಅಂತ. ಅವಾಗ ಶ್ರೀನಿವಾಸ ಮತ್ತೆ ಶುರು ಮಾಡ್ತಾನೆ, ಸ್ವಸ್ಥದಿಂದ ಇರುವೆ ನಂಗೆ ಪದ್ಯದಡಿಗೆ ಮಾಡುವುದಕ್ಕೆ ಹೆತ್ತ ತಾಯಿ ಇಲ್ಲವೋ ನನಗೆ ಶ್ರೀಧರಣಿಕಾಂತ. ಅಡಿಗೆ ಮಾಡ್ಲಿಕ್ಕೆ ತಾಯಿನೇ ಇಲ್ಲ ಪದ್ಯದಡಿಗೆ, ನಾವೊಬ್ನೇ ಏನು ಮಾಡ್ಕೊಳ್ಳಾರೆ, ಇಂಥ ಆಪತ್ತು ಬಂದು ಹೋಗಿದೆ ನೋಡಿ, ಯಾರಿಗೂ ಬರಬಾರ್ದು ಇಂಥ ಆಪತ್ತು ನನಗೆ ಬಂದು ಹೋಗಿದೆ ಈ ರೀತಿಯಾಗಿ ಹೇಳ್ತಾನೆ. ಅವಾಗ ಆ ವರಾಹದೇವರು ಬಕುಲಾವತಿಯನ್ನು ಕಳಿಸ್ಕೊಡ್ತಾರೆ, ನಿನಗೆಲ್ಲ ಅಡಿಗೆ ಮಾಡಿಸ್ತಾರೆ, ಹೋಗು ನೀ ಏನು ಯೋಚನೆ ಮಾಡೋಣ ಅಂತ. ಆ ಯಾರು ಆ ಬಕುಲಾದೇವಿ ಅಂತ ಕೇಳಿದ್ರೆ, ಹಿಂದೆ ಯಶೋಧೆ ಆಗಿರ್ತಾಳಲ್ಲ ಅವಳೇ ಬಕುಲೆ ಆಗಿದ್ದು, ಅವಳು ಈ ರೀತಿಯಾಗಿ ಕಲಿಯುಗದಲ್ಲಿ ಬಕುಲಾದೇವಿಯಾಗಿ ಅವತಾರ ಮಾಡೋ ಕಾರಣ ಏನು ಅಂದರೆ, ಅವಳು ಹಿಂದೆ ಯಶೋಧೆ ಆಗಿದ್ದಾಗ ಅಜ ಜನನೇ ಇಲ್ಲದೆ ಇರ್ತಕ್ಕಂಥ ಜನನ ಮರಣ ರೀತಿಯ ಸಂಸಾರನೇ ಇಲ್ಲದೆ ಇರೋ ಕೃಷ್ಣನನ್ನು ಮಗ ಮಗ ಅಂಥೇಳಿ ಉಪಾಸನೆ ಮಾಡ್ತಿರ್ತಾಳೆ ಅಜ್ಞಾನದಿಂದ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಭಗವಂತ ಅಂತ ಜ್ಞಾನ ಬಂದರೂ ಕೂಡ ಮತ್ತೆ ಆ ಜ್ಞಾನ ಮರೆಯಾಗಿ ಮತ್ತೆ ಮಗ ಮಗ ಈ ರೀತಿಯಾಗಿ ಚಿಂತನೆ ಮಾಡ್ತಿರ್ತಾಳೆ. ಅಷ್ಟು ಸಾಧು ಅಂಥೇಳಿ ಆ ಜನನೇ ಇಲ್ಲದೆ ಇರೋ ಮಗನಿಗೆ ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಹುಟ್ಟಿದ ಈ ರೀತಿಯಾಗಿ ಹುಟ್ಟಿದಪ್ಪ ಬೇರೆ ಮಾಡ್ತಿರ್ತಾಳೆ, ಇಷ್ಟು ಸಾಲು ಅಂತ ಹೇಳಿ ಈ ರೀತಿಯಾಗಿ ಅಜ್ಞಾನಾದಿಗಳಿಂದ ಅವಳೆಲ್ಲ ಮಾಡಿದ್ದಲ್ಲ, ಅದಕ್ಕೆ ಈ ಕಲಿಯುಗದಲ್ಲಿ ಅವಳು ಬಕುಲಾವತಿಯಾಗಿ ಮತ್ತೆ ಜನ್ಮ ತಾಳೋ ಅಂತ ಪ್ರಸಂಗ ಬಂದಿದೆ ಅಂತ. ಇಷ್ಟು ಸಾಲದಿದ್ದಕ್ಕೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಾಳೆ ಅವಳು ಬಕುಲಾವತಿ, ನೋಡು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಾಳೆ. ಅವಾಗ ಆ ತಂದೆ ತಾಯಿಗಳು ಇವಳು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದಾಳೆ, ಮನೆಯಲ್ಲಿದ್ದರೆ ನಮಗೆ ಆಪತ್ತು ಅಂತೇಳಿ ತಿಳಿದು ಆ ವೆಂಕಟಾಚಲ ಪರ್ವತದಲ್ಲಿ ವರಾಹನ ಹತ್ರ ಇವಳನ್ನು ಬಿಟ್ಟು ಬಂದ್ಬಿಡ್ತಾರಲ್ಲಿ, ಆ ಅವತ್ತಿಂದ ಅವಳು ವರಾಹನ ಸೇವೆ ಮಾಡ್ಕೊಂಡು ಬಕುಲಾವತಿ ಅಲ್ಲೇ ಇರ್ತಾಳೆ. ಅವಳನ್ನು ನಿನಗೆ ಕಳಿಸ್ಕೊಡ್ತೀನಿ, ನಿನಗೆಲ್ಲ ಅಡುಗೆ ಎಲ್ಲ ಮಾಡಾಕಿ ಪತ್ತಿದಡಿಗೆ ಏನು ಬೇಕೋ ನಿನ್ನ ಎಲ್ಲ ಯೋಗಕ್ಷೇಮವನ್ನು ಅವಳು ನೋಡ್ಕೋತಾಳೆ, ನೀನೇನು ವಿಚಾರ ಮಾಡಬೇಡ ಅಂತೇಳಿ ಈ ರೀತಿಯಾಗಿ ಹೇಳಿ ಕಳಿಸ್ತಾನೆ, ಅವಳನ್ನು ಕಳಿಸ್ಕೊಡ್ತಾನೆ. ಹೀಗೆ ಅವಳು ಇಷ್ಟೆಲ್ಲ ಜನನನೇ ಇಲ್ಲದೇ ಇರತಕ್ಕಂತ ಅವನನ್ನ ತನ್ನ ಮಗ ಈ ತರ ಅಜ್ಞಾನಾದಿಗಳಿಂದ ಇದ್ದಿದ್ರಿಂದ ಭೂಮಿ ಮೇಲೆ ಹುಟ್ಟಿದ್ದು ಒಂದಲ್ಲದೆ ಕೆಟ್ಟ ನಕ್ಷತ್ರದ ಹುಟ್ಟಿದ್ದು ಅಷ್ಟು ಸಾಲದೆ ಅಷ್ಟೆಲ್ಲ ಕೃಷ್ಣನ ಬಾಲಲೀಲೆಗಳನ್ನು ನೋಡಿದ್ರು ಸಹ ಅಷ್ಟು ಅವ್ರು 16,108 ಜನನ ವಿವಾಹ ಮಾಡಿಕೊಂಡ್ರು ಕೂಡ ಒಂದು ಮದುವೆನೂ ಅವಳು ನೋಡಿರಲ್ಲ ತಾಯಿ ಅನ್ನಿಸ್ಕೊಂಡವಳು. ಅದಕ್ಕೆ ಮುಂದೆ ನಾನು ಪದ್ಮಾವತಿಯನ್ನು ಸ್ವೀಕಾರ ಮಾಡ್ತೀನಲ್ಲ ಆ ಕಾಲದಲ್ಲಿ ನೀನು ಮದುವೆ ನೋಡುವಂತಿ ನೀನೇ ಮುಂದೆ ನಿಂತು ಮದುವೆ ನಡೆಸ್ತೀಯ ಈ ರೀತಿಯೆಲ್ಲ ಅವಳಿಗೆ ವರ ಕೊಟ್ಟಿರ್ತಾನೆ. ಆ ವರವನ್ನು ಪರಿಪೂರ್ಣ ಮಾಡಲಿಕ್ಕೆ ಈ ಸನ್ನಿವೇಶ ಅನ್ನೋದು ಹೀಗೆ ಆಮೇಲೆ ಇದೇ ಚಿಂತೆ ಒಳಗೆ ಓಡಿರ್ತಾಳೆ. ಆ ನಂತರದಲ್ಲಿ ಪದ್ಮಾವತಿ ಎಲ್ಲ ವಿವಾಹ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಆವಾಗ ಆ ಕಾರಣಕ್ಕಾಗಿ ಅವಳು ಬುಕಲಾಮಲಿಕೆಯಾಗಿ ಶ್ರೀನಿವಾಸನ ತಾಯಿ ಅಂತೇಳಿ ಆ ರೀತಿಯಾಗಿ ಬಂದಲ್ಲ ಸೇವೆ ಮಾಡ್ತಿರ್ತಾಳೆ ಅಂತೇಳಿ. ಹೀಗೆ ಇನ್ನು ಸ್ವಲ್ಪ ಕಾಲದಲ್ಲಿ ನಿನ್ನ ಇಷ್ಟ ಎಲ್ಲವನ್ನು ಪೂರೈಸ್ತೀನಿ, ನೀನು ಅಖಂಡ ಕಾಲ ಸೇವೆ ಮಾಡಿದ್ಯಾ ಸರಿ, ಆದರೆ ಮಧ್ಯ ಮಧ್ಯ ಅಜ್ಞಾನ ಇದ್ದಿದ್ದರಿಂದ ನೀನು ಈ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಲೋಕಕ್ಕೆ ಎಚ್ಚರಿಕೆ ಕೊಟ್ಟಿದ್ದು. ಆವಾಗ ಕೃಷ್ಣಾವತಾರದಲ್ಲಿ ಅವಳು ತಾಯಿಯಾಗಿದ್ಲು, ಅನ್ನಪಾನಾದಿ ಎಲ್ಲ ಸೇವವನ್ನು ಕೂಡ ಮಾಡಿದ್ಲು, ಅಭ್ಯಂಗಾದಿಗಳನ್ನು ಮಾಡಿಸಿದ್ಲು. ಹೀಗೆ ತಾಯಿ ಮಗುವಿಗೆ ಏನೆಲ್ಲ ಸೇವೆಗಳನ್ನು ಮಾಡಬೇಕೋ ಅಷ್ಟೂ ಸೇವೆಯನ್ನು ಶ್ರೀಕೃಷ್ಣನಿಗೆ ಮಾಡಿದ್ಲು. ಅದಕ್ಕೆ ತಾಯಿಯಿಂದ ಉಪಕೃತರಾಗಿರ್ತಕ್ಕಂಥ ಜೀವರು ದೊಡ್ಡವರಾದ್ಮೇಲೆ ಆ ತಾಯಿಯನ್ನು ಮರಿಬಾರದು, ಅವಳನ್ನು ರಕ್ಷಣೆ ಮಾಡೋದು ಆ ಮಕ್ಕಳ ಕರ್ತವ್ಯ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತಲ್ಲ, ಆ ರೀತಿಯಾಗಿ ಅವಳು ಏನು ಬೇಕೋ ಎಲ್ಲ ಸೌಕರ್ಯವನ್ನು ಕೊಟ್ಟು ಕೊನೆಗೆ ತನ್ನ ವಿವಾಹಾದಿಗಳನ್ನೆಲ್ಲ ತೋರಿಸ್ತಾನೆ. ಈ ರೀತಿಯಾಗಿ ನಾವು ಕಥೆಯನ್ನು ಕೇಳ್ತೀವಿ. ಹಾಗೆ 28ನೇ ಕಲಿಯುಗದಲ್ಲಿ ಮತ್ತೆ ಪದ್ಮಾವತಿಯನ್ನು ವಿವಾಹ ಆಗ್ತೀನಲ್ಲ ಅವಾಗ ಎಲ್ಲ ನೋಡುವಂತಿ ಅಂತೇಳಿ ಈ ಥರ ಹೀಗೆ ಸಾಧಾರಣ ಮನುಷ್ಯರೆಲ್ಲ ಏನು ಪ್ರಕಟನಾಗಿ ಶ್ರೀನಿವಾಸ ಪದ್ಮಾವತಿಯನ್ನು ಆ ನಂತರದಲ್ಲಿ ಮದುವೆ ಆದ, ಇವನಿಗೆ ಮೊದಲು ಒಂದು ಹೆಂಡತಿ ಇದ್ದು ಈ ಥರ ಎಲ್ಲ ವಿಚಿತ್ರವಾಗಿ ಚಿಂತನೆ ಮಾಡ್ತಾರೆ. ದೇವತೆಗಳೆಲ್ಲ ಹೆಚ್ಚಿನ ಅಧಿಕ ತತ್ವಜ್ಞಾನವನ್ನು ಪಡ್ಕೋತಾರೆ. ಈ ರೀತಿಯ ಆಯಾ ಇನ್ನು ಮುಕ್ತಿಯಲ್ಲಿರುವಂಥವರೆಲ್ಲ ಭಗವಂತನ ಈ ಲೀಲೆಯನ್ನೆಲ್ಲ ಕೇಳಿ ಇನ್ನೂ ಆನಂದದಲ್ಲಿ ಉನ್ನಾಹವನ್ನು ಪಡೀತಾರೆ. ಹೀಗೆ ಜೀವರ ಸ್ವರೂಪ ಯೋಗ್ಯತಾನುಸಾರ ಏನೋ ಆ ರೀತಿಯಾಗಿ ಫಲಗಳನ್ನೆಲ್ಲ ಪಡೀತಾರೆ ಅಂತೇಳಿ. ಹೀಗೆ ಆ ಯಶೋಧೆ ಯಾರು ಅಂತ ಕೇಳಿದ್ರೆ ದ್ರೋಣ ನಾಮಕ ವಸುವಿನ ಪತ್ನಿ ಧರಾದೇವಿ ಅಂತವಳು. ತೀರ್ಥಕ್ಷೇತ್ರಗಳಲ್ಲಿರ್ತಕ್ಕಂಥ ಭೂಮಿಗೆ ಅವಳು ಅಭಿಮಾನಿಯಾಗಿರ್ತಾಳೆ. ಅಲ್ಲಿ ಆ ಭಗವದ್ ರೂಪಕ್ಕೆ ನಿತ್ಯದಲ್ಲೂ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡ್ತಾ ಇರ್ತಾಳೆ, ಅವಳ ಅಡುಗೆ ಮಾಡಿ ಸಮರ್ಪಣೆ ಮಾಡಿಸ್ತಾ ಇರ್ತಾಳೆ. ಈ ರೀತಿಯಾಗಿ ತಮಗೆ ಯೋಗ್ಯವಾದ ಸಾಧನದಲ್ಲಿ ಏನಾದರೂ ನ್ಯೂನತೆ ಉಂಟಾಗಿದ್ರೆ ಅಂತಹ ಭಕ್ತರಿಗೆ ಸೇವಾ ಮಾಡಲಿಕ್ಕೆ ಮತ್ತೆ ಒಂದು ಅವಕಾಶ ಭಗವಂತ ನೀಡುತ್ತಾನೆ ಅನ್ನೋದನ್ನ ಯಶೋಧೆಯ ದೃಷ್ಟಾಂತದಿಂದ ನೋಡ್ತೀವಿ. ಅಂದ್ರೆ ಆ ಸಾಧನೆಯನ್ನು ತಾನು ಪರಿಪೂರ್ಣ ಮಾಡಿಸಿ ಆಮೇಲೆ ಯೋಗ್ಯಗತಿಯನ್ನ ಅವಳಿಗೆ ತಂದು ಕೊಡ್ತಾನೆ ಅಂತ. ಹಿಂದೆ ಮಾಡಿರೋ ಅಥವಾ ಯೋಗ್ಯತೆ ಮಾಡಿರೋ ಪುಣ್ಯಗಳೇನಾದ್ರೂ ಇದ್ರೆ ಅವರದನ್ನ ಅಪಹಾರ ಮಾಡ್ತಾರೆ. ಇದೆಲ್ಲ ಭಗವಂತನ ಲೀಲೆಗಳ ಉದ್ದೇಶ, ಅವತಾರಗಳ ಉದ್ದೇಶ ಇದೆಲ್ಲ ಭಗವಂತಂದು. ಈ ರೀತಿ ಒಂದು ಲೋಕಕ್ಕೆ ಏನೇನು ಶಿಕ್ಷಣ ಬೇಕು ಆ ರೀತಿ ದ್ರೋಣನಾಮಕ ವಸು, ವಸುವಿನ ಪತ್ನಿ ಧರಾದೇವಿ ವಸು, ದ್ರೋಣ ಧ್ರುವ ದೋಷ ವಿಭಾವಸು ಅಂತ ದ್ರೋಣನಾಮಕ ವಸುವಿನ ಪತ್ನಿ ಧರಾದೇವಿ ಅವಳು ಆ ತೀರ್ಥಕ್ಷೇತ್ರಗಳ ಭೂಮಿಗೆ ಅಭಿಮಾನಿ ದೇವತೆ ಆಗಿರ್ತಾಳೆ. ಈ ರೀತಿಯಾಗಿ ಆಗುವಂಥದ್ದು ಅಂತೇಳಿ ಇಷ್ಟೆಲ್ಲ ಆದ್ಮೇಲೆ ಧರಣಿಯ ರಮಣಿ ಬರೆಯಬೇಡಿದ್ದು ಕೊಟ್ಟು ತಿರುಗಿದನ ಸ್ವಸ್ಥಳಕ್ಕೆ ಸಿರಿದೇ ವ್ಯರ್ಸತ ಅಂತ ಹೇಳಿದನು ಸ್ವಾಮಿ ಪುಷ್ಕರಣಿಯ ತೀರಕ್ಕೆ ಸರಸದಲ್ಲಿ ಮುಂದಲ್ಲೇ ಇರುವ ನಿತ್ಯದಲ್ಲಿ ಪರಮ ಬಕುತಳಾಗಿ ಇರುವ ಬಕುಲಾವಧಿಯ ಕರದಿಂದ ಪತ್ತೆ ಸ್ವೀಕರಿಸಿದ ನಿತ್ಯದಲ್ಲಿ ಸುರನತಾನಂತಾಕಿ ಗಿರಿಯಲ್ಲಿ ಇರುವವನ ಕರುಣದಿಂದಲೇ ಮುಗಿ ತಿಲ್ಲಿಗೆ ಎರಡು ಅಧ್ಯಾಯ. ಈಗ ಮುಂದೆ ಚಂದ್ರವಂಶದಲ್ಲಿ ಸುವೀರ ಅನ್ನ ರಾಜ ಅವತಾರ ಮಾಡ್ತಾನೆ. ಅವನ ಮಗ ಸುಧರ್ಮ, ಸುಧರ್ಮನಿಗೆ ಇಬ್ಬರು ಮಕ್ಕಳು, ಮೊದಲನೆಯವನು ಆಕಾಶ ರಾಜ, ಕಿರಿಯವನು ತೋಂಡಮಾನ ರಾಜ ಅಂತೇಳಿ ಈ ರೀತಿಯಾಗಿ ಇಬ್ಬರು ಪುತ್ರರು ಇರ್ತಾರೆ. ಆ ಇಬ್ಬರು ಕೂಡ ಧರ್ಮಪರಾಯಣರಾಗಿರ್ತಾರೆ, ವಿಷ್ಣು ಭಕ್ತರೇ ಆಗಿರ್ತಾರೆ. ಹಿರಿಯನಾದ ಆಕಾಶ ರಾಜನಿಗೆ ಮಕ್ಕಳಿರಲಿಲ್ಲ. ಆ ಗ್ರಹಗಳಿಂದ ಅವನು ಅವಾಗ ಬಹಳ ಚಿಂತಾಕ್ರಾಂತನಾಗಿ ದೇವಗುರು ಬೃಹಸ್ಪತ್ಯಾಚಾರನ ಸ್ಮರಣೆ ಮಾಡಿ ಅವ್ರನ್ನ ಕರೆಸಿ ಇದಕ್ಕೆ ಏನು ಮಾಡಬೇಕು, ಈ ರೀತಿಯಾಗಿ ನನಗೆ ದುಃಖ ಬಂದಿದೆ, ಅದನ್ನು ನಿವಾರಣೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತಾನೆ. ಅವಾಗ ನೀನು ಪುತ್ರಕಾಮೇಷ್ಠಿ ಅವನ ಭಕ್ತಿಯಿಂದ ಮಾಡು, ನಿನಗೆ ಪುತ್ರನಾಗೆ ಆಗ್ತಾನೆ, ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಆ ನಂತರದಲ್ಲಿ ಅವನು ಪುತ್ರಕಾಮೇಷ್ಠಿ ಆಗಿ ಆ ಯಜ್ಞಕ್ಕೆ ಅಂತೇಳಿ ಭೂಮಿಯನ್ನು ಶೋಧಿಸೋ ಸಂದರ್ಭದಲ್ಲಿ ಪದ್ಮಾವತಿ ಅನ್ನೋ ಒಂದು ಹೆಣ್ಣು ಮಗು ಅಲ್ಲಿ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಮುಂದೆ ಪದ್ಮಾವತಿ ಅಂತೇಳಿ ನಾಮಕರಣವನ್ನು ಈ ಥರ ಎಲ್ಲ ಮಾಡ್ತಾರೆ. ಮುಂದೆ ಅವಳ ಕಾಲ್ಗುಣದಿಂದ ಮಗನು ಹುಡ್ತಾನೆ, ಅವನಿಗೆ ವಸುದಾನ ಅಂತೇಳಿ ನಾಮಕರಣ ಮಾಡ್ತಾರೆ. ಆ ಅವನಿಗೆ ವಸುದಾನ ಅಂತ ಯಾಕೆ ನಾಮಕರಣ ಮಾಡ್ತಾರೆ ಅಂತೇಳಿ, ಅವನು ಹುಟ್ಟಿದ ನಂತರ ಆಕಾಶ ರಾಜ, ವಸು ಅಂದ್ರೆ ಐಶ್ವರ್ಯ ಅಂತೇಳಿ, ಅಷ್ಟೆಲ್ಲ ಐಶ್ವರ್ಯಗಳನ್ನ, ಗೋವುಗಳನ್ನ, ಕುದುರೆಗಳನ್ನ, ಸಮಸ್ತ ಸಂಪತ್ತನ್ನೆಲ್ಲ ದಾನ ಮಾಡ್ತಾನೆ. ಯೋಗ್ಯ ಜ್ಞಾನಿಗಳಿಗೆಲ್ಲ ಅಷ್ಟನ್ನು ದಾನ ಮಾಡ್ತಾನೆ ಸಂಪತ್ತುಗಳನ್ನ. ಆದ್ರಿಂದ ಅವರೆಲ್ಲ ವಸುದಾನ ಅಂತ, ವಸು ಅಂದ್ರೆ ಐಶ್ವರ್ಯ, ಐಶ್ವರ್ಯವನ್ನು ದಾನ ಮಾಡಿದ ಅವನು ಹುಟ್ಟಿದ ಸಂದರ್ಭದಲ್ಲಿ, ಅದಕ್ಕೆ ವಸುದಾನ ಈ ರೀತಿಯಾಗಿ ನಾಮಕರಣ ಮಾಡ್ತಾರೆ ಅಂತ. ಆಮೇಲೆ ವಸು ಅಂತ ಹೇಳಿದ್ರೆ ಐಶ್ವರ್ಯ ಅಂದ್ರೆ ಐಶ್ವರ್ಯ ರೂಪಳಾದ ಲಕ್ಷ್ಮೀ ದೇವಿಯ ಬಂದ ನಂತರದಲ್ಲಿ ಅಂದ್ರೆ ಪದ್ಮಾವತಿಯ ಪ್ರಾದುರ್ಭಾವ ಆದ ನಂತರದಲ್ಲಿ ಹುಟ್ಟಿದವನು ಈ ವಸುದಾನ, ಆದ್ರಿಂದಲೂ ಕೂಡ ವಸುದಾನ ವಸುದಾನ ಅಂತೇಳಿ ಈ ರೀತಿಯಾಗಿ ಹೆಸರು ಬಂದಿದ್ದು ಅಂತೇಳಿ. ಮುಂದೊಂದು ದಿನ ಪದ್ಮಾವತಿ ತಾನೆಲ್ಲ ಶೃಂಗಾರ ಮಾಡಿಕೊಂಡು ಅವಳು ಬೆಳೆದು ದೊಡ್ಡವಳಾಗ್ತಾಳೆ, ಎಲ್ಲ ಸಖಿಯರ ಜೊತೆಗೆ ವಿಹಾರಕ್ಕೆ ಅಂತೇಳಿ ಪುಷ್ಪಗಳನ್ನ ಸಂಗ್ರಹ ಮಾಡಬೇಕು ಈ ರೀತಿಯಾಗಿ ವನಕ್ಕೆ ಬರ್ತಾಳೆ. ಅಲ್ಲಿಗೆ ಆ ಸಮಯಕ್ಕೆ ನಾರದರು ಬಂದಿರ್ತಾರೆ. ಆವಾಗ ಪದ್ಮಾವತಿಯನ್ನ ನಾರದರು ಪ್ರಶ್ನೆ ಮಾಡ್ತಾರೆ, ನೀನು ಯಾರು ಅಂತೇಳಿ. ಅವಾಗ ಅವಳು ತಿರುಗಿ ಪ್ರಶ್ನೆ ಮಾಡ್ತಾಳೆ, ನೀವು ಯಾರು ಹೇಳ್ರಿ, ಆಮೇಲೆ ನಾ ಹೇಳ್ತೀನಿ ಅಂತೇಳಿ. ಅವಾಗ ನಾರದರು ಹೇಳ್ತಾರೆ, ನಾನು ನಿಮ್ಮ ಕುಲಗುರು ಅಂತೇಳಿ, ನಾನು ನಿಮ್ಮ ಕುಲಗುರು, ನಾನು ಈ ಸತ್ಯವನ್ನೇ ನುಡಿತೀನಿ, ಸತ್ಯವನ್ನು ಬಿಟ್ಟು ನಾನು ಬೇರೆ ಏನು ಹೇಳಲ್ಲ, ನಾನು ಕೈ ತೋರಿಸೋ ನಿನ್ನ ಭವಿಷ್ಯವನ್ನೆಲ್ಲ ಹೇಳ್ತೀನಿ. ಹಿಂದೆ ಸೀತಾದೇವಿ ಹೇಳಿದ್ದೀನಿ, ಸತ್ಯಭಾಮದೇವಿ ಹೇಳಿದ್ದೀನಿ, ರುಕ್ಮಿಣಿ ದೇವಿ ಹೇಳಿದ್ದೀನಿ, ಎಲ್ಲ ಮಹಾಮಹಾ ಇವರಿಗೆಲ್ಲ ನಾನು ಸ್ತ್ರೀಯರಿಗೆಲ್ಲ ನಾನು ಭವಿಷ್ಯವನ್ನು ಹೇಳಿದ್ದೀನಿ, ಶ್ರೇಷ್ಠ ಸ್ತ್ರೀಯರಿಗೆಲ್ಲ ಹಸ್ತ ಲಕ್ಷಣವನ್ನೆಲ್ಲ ನೋಡಿ ನಿನಗೂ ಕೂಡ ಎಲ್ಲ ಹೇಳ್ತೀನಿ, ನಾನು ನಿನ್ನ ತಂದೆ ಸಮಾನ ಅಂತ ತಿಳ್ಕೊ ಈ ರೀತಿಯಾಗೆಲ್ಲ ನಾರದರು ಹೇಳ್ತಾರೆ. ಆಮೇಲೆ ಅವಳು ಹಸ್ತ ತೋರಿಸ್ತಾಳೆ, ಅವಾಗ ನಿನಗೆ ಒಳ್ಳೆ ಯೋಗ ಇದೆ, ಶ್ರೀಮನ್ನಾರಾಯಣನೇ ನಿನಗೆ ಪತಿ ಆಗ್ತಾನೆ ಅಂತೇಳಿ ಇಷ್ಟೆಲ್ಲ ಹೇಳಿ ನಾರದರು ಅದೃಶ್ಯರಾಗ್ತಾರೆ. ಆ ನಂತರದಲ್ಲಿ ಎಂದು ಪದ್ಮಾವತಿಯು ಬಂದಳ ಬನದಲ್ಲಿ ಅಂದಿಗ ವೆಂಕಟನ ಮುಂದೆ ಮೃಗ ಬೇಟೆಯಲ್ಲಿ ಹಿಂದೆ ಹೋಗಲು ಬೇಕು ಎಂದು ಸ್ಮರಿಸಿದ ಕುದುರೆ ಬಂದು ನಿಂತಿದ್ದವನ ಮುಂದೆ ಆ ಕ್ಷಣದಿ ಅವ ಇಲ್ಲೆಲ್ಲ ಇಷ್ಟ ನಡೆದ ನಂತರದಲ್ಲಿ ಆ ಕಡೆ ಶ್ರೀನಿವಾಸ ಎಲ್ಲ ಬೇಟೆಯಾಡಲಿಕ್ಕೆ ವನಕ್ಕೆ ಹೋಗ್ಬೇಕು ಅಂತೇಳಿ ತಾನೆಲ್ಲ ಶೃಂಗಾರವನ್ನು ಮಾಡ್ಕೋತಾನೆ. ಆಮೇಲೆ ಉಚ್ಚೈ ಶವಸ್ಸು ಕುದುರೆಯನ್ನು ಸ್ಮರಣೆ ಮಾಡಿದ ತಕ್ಷಣ ಅದು ಬರುತ್ತೆ, ಸಾಕ್ಷಾತ್ ಭಗವಂತ ಇಚ್ಛಾ ಮಾತ್ರ ಅವನು ಏನು ಅಚಿತ್ಯ ಅದ್ಭುತ ಮಹಿಮೆ ಒಂದು ಅವನು ಚಿಂತನೆ ಮಾಡಿದ ತಕ್ಷಣ ಆ ಐರಾವತ ಅನ್ನೋದು ಬಂದು ನಿಲ್ಲತ್ತೆ. ಆ ಬೇಟೆಗಾರ ಎಲ್ಲ ಸಕಲ ಪರಿವಾರ ದೇವತೆಗಳನ್ನು ಕೂಡ ಬೇಟೆಗೆ ಹೋಗ್ಬೇಕು ಅಂದಮೇಲೆ ಅವನ್ನೆಲ್ಲ ಪರಿವಾರ ದೇವತೆಗಳ ಜೊತೆಗೆ ಹೋಗ್ಬೇಕು, ಎಲ್ಲರನ್ನ ಸ್ಮರಣೆ ಮಾಡಿದ ತಕ್ಷಣ ಎಲ್ಲ ತಯಾರಿ ಆಗ್ತಾರೆ, ಎಲ್ಲರೂ ಬರ್ತಾರೆ. ಆಮೇಲೆ ಎಲ್ಲ ವರದೋ ವಾಯುವಾಹನ ಅಂತೇಳಿ ವಾಯುದೇವರೇ ಕುದುರೆಯಾಗಿ ಬಂದಿದ್ದು ಅಂತೇಳಿ, ಅಂದ್ರೆ ಎಲ್ಲ ಕಾರ್ಯಗಳು ಕೂಡ ಭಗವಂತ ವಾಯುದೇವರ ಅಧಿಷ್ಠಾನದಲ್ಲೇ ಮುಖ್ಯ ಅಧಿಷ್ಠಾನ ವಾಯುವನ್ನು ಮಾಡಿಕೊಂಡೇ ಎಲ್ಲ ಕಾರ್ಯವನ್ನು ಮಾಡ್ತಾನೆ ಅಂತ ಸೂಚಿಸಲಿಕ್ಕೆ ವಾಯುದೇವರನ್ನ ಕರೆಸೋದು. ವಾಯುದೇವರು ಭಗವಂತನ ಅಧೀನ, ಲಕ್ಷ್ಮೀದೇವಿ ಆ ಕುದುರೆ ಮೇಲೆ ಹಾಸೋದಿರುತ್ತಲ್ಲ ಅದನ್ನ ಲಕ್ಷ್ಮೀದೇವಿ, ಈ ರೀತಿಯಾಗಿ ಉಮಾದೇವಿ ಆ ಕುದುರೆಯನ್ನು ಕಟ್ಟಕ್ಕೆ ಹಗ್ಗ ಅಂತ ಏನು ಹೇಳ್ತೀವಿ ಅದನ್ನ ಉಮಾದೇವಿ ಆಗಿರ್ತಾಳೆ. ಈ ರೀತಿ ಲಕ್ಷ್ಮಿ ಬ್ರಹ್ಮಾದಿಗಳೆಲ್ಲರೂ ಕೂಡ ಪರಮಾತ್ಮನ ಅಧೀನ ಅನ್ನೋ ತತ್ವವನ್ನು ಸೂಚನೆ ಮಾಡ್ತಾ ಎಲ್ಲರೂ ಕೂಡ ಅವನಿಗೆ ಸಹಕಾರ ಕೊಡ್ತಾರೆ ಬೇಟೆ ಹೋಗಿ ಅಂತೇಳಿ ಹೀಗೆ ನಡೆಯುವಂಥದ್ದು. ಆ ಕುದುರೆ ಏನು ಕೇಳಿದ್ರೆ ಬಲ ಮತ್ತು ಜ್ಞಾನದ ಸಂಕೇತ ಅಂತೇಳಿ ವರ್ಣನೆ ಮಾಡುವಂಥದ್ದು. ಆ ವಾಯುದೇವರು ಬಲ ಜ್ಞಾನ ಎರಡರಲ್ಲೂ ಕೂಡ ಉತ್ತಮರು, ಜೀವೋತ್ತಮರು ಅಂತ ಕರೆಸ್ಕೊಂಡವರು, ಅದರಿಂದ ಬಲ ಜ್ಞಾನ ಸ್ವರೂಪರು. ಅದರಿಂದ ಆ ಕುದುರೆಯನ್ನ ಎಲ್ಲ ನಂತರದಲ್ಲಿ ಏನು ಅಂದ್ರೆ ಆ ಕುದುರೆಯನ್ನ ಪೂಜೆ ಮಾಡ್ತಾರೆ ಪರಮಾತ್ಮ, ಮೊದಲಿಗೆ ಹೊರಡೋಕ್ಕಿಂತ ಮೊದಲಿಗೆ ಆ ಕುದುರೆಯನ್ನ ಪೂಜೆ ಮಾಡ್ತಾನೆ. ಪೂಜೆ ಮಾಡೋ ಕಾಲಕ್ಕೆ ಜಗತ್ತಿಗೆ ಒಂದು ಶಿಕ್ಷಣ ಕೊಡ್ತಾನೆ, ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಎಲ್ಲರೂ ಸೇರಿ ಹೊರಡಬೇಕಾದ್ರೆ ಮೊದಲಿಗೆ ವಾಹನವನ್ನ ಜಗತ್ತಿನಲ್ಲಿ ಪೂಜಿಸಬೇಕು, ಅವಾಗ ಯಾವುದೇ ರೀತಿ ಅನಾಹುತಗಳು ಸಂಭವಿಸೋದಿಲ್ಲ. ಈ ರೀತಿಯಾಗಿ ಜಗತ್ತಿಗೆ ಶಿಕ್ಷಣವನ್ನು ಕೊಟ್ಟು ತಾನು ಅದನ್ನೆಲ್ಲ ಪೂಜೆ ಮಾಡಿ ತಾನು ಎಲ್ಲ ಶೃಂಗಾರ ಮಾಡಿಕೊಂಡು ಮೊದಲೇ ಸಾಕ್ಷಾತ್ ಮನ್ಮಥ ಮನ್ಮಥ ಅವನ ಸೌಂದರ್ಯವನ್ನು ಹೇಳ್ತೀವಲ್ಲ, ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವನ, ಅಂದ್ರೆ ನೂರು ನೂರು ಸಾವಿರ ಕೋಟಿ ಮನ್ಮಥರನ್ನ ಏಕಕಾಲಕ್ಕಿಟ್ಟರು ಕೂಡ ಪರಮಾತ್ಮನ ಸೌಂದರ್ಯಕ್ಕೆ ಸಾಟಿ ಅನ್ನೋದಿಲ್ಲ. ಅಂತ ಮನ್ಮಥನಿಗೆ ತಂದೆಯಾದವನು ಪರಮಾತ್ಮ. ಇಂಥ ಪರಮಾತ್ಮ ಮತ್ತೆ ಶೃಂಗಾರ ಮಾಡ್ಕೊಂಡಂದ್ರೆ ಮತ್ತಿನ್ನೆಷ್ಟು ಸೌಂದರ್ಯ ನೋಡ್ರಿ. ಹೀಗೆ ಪರಮಾತ್ಮ ಹೊರಡ್ತಾನೆ, ಅವನ 15 ಮೊಳ ಉದ್ದದ ಉಡುವ ವಸ್ತ್ರವನ್ನು 5 ಮೊಳದ ಒಂದು ಉತ್ತರಿಯವನ್ನು ಹೊದ್ದು ಹೊರಡ್ತಾನೆ. ಏನು ಅಂತ ಕೇಳಿದ್ರೆ ಯಾವುದೇ ಕಾರ್ಯ ಮಾಡೋದಾಗ್ಲಿ ಉತ್ತರಿಯ ಇಲ್ಲದೆ ಮಾಡಬಾರದು ಅನ್ನೋದನ್ನ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಆಮೇಲೆ ಬೇಟೆಗೆ ಹೋಗಿದ್ದು ಏನು ಅಂತ ಕೇಳಿದ್ರೆ ಎಲ್ಲ ಕ್ರೂರ ಮೃಗಗಳು ಅಲ್ಲಿರ್ತಕ್ಕಂಥ ಸಾತ್ವಿಕರಿಗೆ ಸಾಧನೆಗೆ ಪ್ರತಿಬಂಧಕ ಆಗಿರ್ತಾರಲ್ಲ ಅವರನ್ನ ಬೇಟೆ ಆಡಬೇಕು ಅನ್ನೋ ಉದ್ದೇಶದಿಂದ ಪರಮಾತ್ಮ ಬೇಟೆ ಕೆಲಸಕ್ಕೆ ಹೊರಟಿದ್ದು ಅಂತ. ಅಲ್ಲೆಲ್ಲ ಕ್ರೂರ ಮೃಗಗಳು ಬೇಕಾದಷ್ಟು ಇದ್ವು, ಅವೆಲ್ಲ ದುಷ್ಟ ದೈತ್ಯರು, ಈ ಸಾಧಕರಿಗೆ ಪ್ರತಿಬಂಧಕವನ್ನು ಉಂಟು ಮಾಡ್ತಿದ್ರು, ಆದ್ರಿಂದ ಅವ್ರನ್ನೆಲ್ಲ ಇದು ಸಂಹಾರ ಮಾಡಬೇಕು ಅಂತೇಳಿ ತಾನು ಬೇಟೆಗೆ ಹೊರಟ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ತನ್ನ ಭಕ್ತನನ್ನು ಹುಡುಕಲು ಹೊರಟರು ಅಂತೇಳಿ, ಮೃಗಯ ಅಂತ ಹೇಳಿದ್ರೆ ಮೃಗಯ ತೀತಿ ಮೃಗಯ ಅಂತಂದ್ರೆ ತನ್ನ ಭಕ್ತರೆಲ್ಲೇ ಎಲ್ಲೆಲ್ಲೋ ಇರ್ತಾರೆ ಅವ್ರನ್ನೆಲ್ಲ ಅನುಗ್ರಹ ಮಾಡಬೇಕಾಗಿದೆ ಭಗವಂತ. ತಾನೇ ಅವರು ಬಳಿಗೆ ಹೋಗಿ ಅವನು ಹೇಳ್ತಾನಲ್ಲ, ನಾಹಂ ವಸಾಮಿ ವೈಕುಂಠೆ ನಾ ಯೋಗಿ ಹೃದಯ ನಾ ರವೋ ಮದ್ ಭಕ್ತಾ ಎತ್ತರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ನನ್ನ ಭಕ್ತರೆಲ್ಲ ನನ್ನನ್ನು ಕುರಿತು ಎಲ್ಲೆಲ್ಲಿ ಸ್ತೋತ್ರ ಮಾಡ್ತಿದಾರಲ್ಲ ಅಲ್ಲಿಗೆ ನಾನೇ ಹೋಗಿ ಅವ್ರನ್ನ ಅನುಗ್ರಹ ಮಾಡ್ತೀನಿ ಅಂತ. ಅವರು ನನ್ನನ್ನು ಹುಡುಕಿ ಬರೋದು ಬೇಡ ಅಂತ, ಭಕ್ತರ ಮೇಲೆ ಭಗವಂತನಿಗೆ ಅಷ್ಟೊಂದು ಕಾರುಣ್ಯ. ಆ ರೀತಿಯಾಗಿ ತಾನು ಬೇಟೆಗೆ ಹೋಗಿ ದುಡ್ಡರನ್ನು ಸಂಹಾರ ಮಾಡೋದು ಸಾಧಕರಿಗೆ ಅನುಕೂಲ ಮಾಡೋದು ಒಂದು ಕಾರಣ, ಇನ್ನು ಭಕ್ತರನ್ನು ಅನುಗ್ರಹ ಮಾಡಬೇಕು ಆ ಕಾರಣ, ಎರಡು ಕಾರಣದಿಂದ ಕೂಡ ಅವನು ಬೇಟೆಗೆ ಹೊರಟ ಅಂತ. ಮುಂದೆ ಮಂಗಳವಾರ ಮುಂದುವರ್ಸ.